ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಯ್ತು, ಸಾಹುಕಾರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಎಲ್ಲ ಪ್ರಾಥಮಿಕ ಆರೋಗ್ಯ ಸೇವೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು, ತಜ್ಞ ವೈದ್ಯರ ಸೇವೆ, ಪ್ರಯೋಗಾಲಯ ಸೇವೆ, ರೆಫರಲ್ ಸೇವೆ, ಲಸಿಕೆ, ಔಷಧ, ಆರೋಗ್ಯ ಶಿಕ್ಷಣ, ಈ ಎಲ್ಲ ಉಚಿತ ಸೇವೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ABARK ಉಚಿತ ಸೇವೆಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ರಾಜ್ಯದ 5833 ಉಪಕೇಂದ್ರಗಳು ಈಗ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ABARK ಕಾರ್ಡ್ ಮಾಡಿಸಕ್ಕೆ ಎಷ್ಟು ಹಣ ಕಟ್ಟಬೇಕಾಯ್ತದೆ? A4 ಅಳತೆಯ ಪೇಪರ್ 10 ರೂಪಾಯಿ, PVC ಕಾರ್ಡ್ಗೆ 35 ರೂಪಾಯಿ ಕಟ್ಟಬೇಕು. ಸರ್, ABARK ಕಾರ್ಡ್ ಏನಾದ್ರೂ ಕಳೆದೋದ್ರೆ ಮತ್ತೆ ಹೊಸ ಕಾರ್ಡ್ ಮಾಡಿಸ್ಬೇಕಾ? ಏನೂ ಬೇಡ, ಒಂದ್ಸರಿ ನೋಂದಣಿ ಮಾಡಿದ್ರೆ ಸಾಕು. ಕಾರ್ಡ್ ಕಳೆದೋದ್ರೆ 20 ರೂಪಾಯಿ ಶುಲ್ಕ ಕಟ್ಟಿ ಮತ್ತೆ ಪಡಿಬಹುದು. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆತ್ಮನಿರ್ಭರ ಭಾರತ ಅಭಿಯಾನದ ಅಡಿಯಲ್ಲಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯ ಒಂದು ಜಿಲ್ಲೆ ಒಂದು ಉತ್ಪನ್ನದ ವಿಧಾನ ಮಾದರಿಯಲ್ಲಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ಅಭಿವೃದ್ಧಿಗೆ ಸುವರ್ಣಾವಕಾಶ ಕಲ್ಪಿಸಲಾಗಿದೆ. ವ್ಯಕ್ತಿಗತ ರೈತ ಉತ್ಪಾದಕರ ಸಂಸ್ಥೆಗಳು, ಉತ್ಪಾದಕ ಸೊಸೈಟಿ, ಕಿರು ಉದ್ದಿಮೆಗಳಿಗೆ ಬೆಂಬಲ, ಅರ್ಹ ಯೋಜನಾ ವೆಚ್ಚದ 35% ಮೌಲ್ಯದ ಸಾಲ ಸಂಪರ್ಕವಿರುವ ಸಹಾಯಧನ ಒದಗಿಸುವುದು, ಆಹಾರ ಸಂಸ್ಕರಣೆಯಲ್ಲಿ ತೊಡಗಿದ ಸ್ವಸಹಾಯ ಸಂಘಗಳ ಪ್ರತಿ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ 40,000 ರೂಪಾಯಿಗಳವರೆಗೆ ಕೊಡಲಾಗುತ್ತದೆ. ಸಾಮಾನ್ಯ ಮೂಲಭೂತ ಸೌಕರ್ಯಕ್ಕೆ 35% ಬೆಂಬಲ ಕೊಡಲಾಗುತ್ತದೆ. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆಗೆ ಬೆಂಬಲ, ಯೋಜನಾ ವೆಚ್ಚದ 50%. ಹೆಚ್ಚಿನ ಮಾಹಿತಿಗಾಗಿ ಕೆಪೆಕ್ ಹಾಗೂ ಕೃಷಿ ಇಲಾಖೆಯನ್ನು ಸಂಪರ್ಕಿಸಿ. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗ್ರಾಮೀಣ ಯುವ ಜನತೆಗೆ ಕೌಶಲ್ಯಾಭಿವೃದ್ಧಿ ಯೋಜನೆಗಳನ್ನು ಕುರಿತು ಸುತ್ತೂರಿನ ICAR JSS ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನಿಯಾಗಿರುವ ಜೆಜಿ ರಾಜಣ್ಣ ಅವರೊಂದಿಗೆ ಸಂದರ್ಶನವಿದೆ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸುತ್ತೂರಿನಲ್ಲಿರುವಂತಹ JSS ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನಿಗಳು ಹಾಗೂ ಕಾರ್ಯಕ್ರಮ ಸಹಾಯಕರು ಆಗಿರುವಂತಹ ಶ್ರೀಯುತ ಜೆಜಿ ರಾಜಣ್ಣ ಅವರು. ರಾಜಣ್ಣ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಭಾರತ ಸರ್ಕಾರದ ಒಂದು ಬಹಳ ಆಶಾದಾಯಕವಾದ ಒಂದು ಯೋಜನೆ ಅಂದರೆ ಸ್ಕಿಲ್ ಇಂಡಿಯಾ. ಇದು ಕೃಷಿಯಲ್ಲಿ ತೊಡಗಿಸಿಕೊಂಡಿರುವಂತಹ ಯುವಕರಿಗೆ, ಕೃಷಿ ಸಮುದಾಯಕ್ಕೆ ಅವರ ಒಂದು ಪರಿಸರದಲ್ಲಿ ಅತ್ಯಗತ್ಯ ಇರುವಂತಹ ಕೆಲವೊಂದು ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕೆ, ಕಲಿತುಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡುವಂತಹ ಒಂದು ಯೋಜನೆ. ಈ ಸ್ಕಿಲ್ ಇಂಡಿಯಾ ಕಾರ್ಯಕ್ರಮದ ಅಡಿಯಲ್ಲಿ ನೀವು ಸಹ ತರಬೇತಿಯನ್ನು ಪಡೆದಿದ್ದೀರಿ. ಖಂಡಿತ ಸರ್. ಈ JSS ಕೃಷಿ ವಿಜ್ಞಾನ ಕೇಂದ್ರದಿಂದ ಗ್ರಾಮೀಣ ಕೌಶಲ್ಯವನ್ನು ಉತ್ತಮಪಡಿಸೋದಕ್ಕೆ ಯಾವ ರೀತಿಯ ಒಂದು ಪ್ರಯತ್ನಗಳು ನಡೀತಾ ಇದೆ? ವಾರ್ಷಿಕವಾಗಿ ಏನೆಲ್ಲ ತರಬೇತಿ ಕಾರ್ಯಕ್ರಮಗಳನ್ನು ನೀವು ಆಯೋಜನೆ ಮಾಡ್ತಾ ಇರ್ತೀರಾ? ಸರ್, ಈ ಒಂದು ಕೌಶಲ್ಯ ತರಬೇತಿ ಅಂತ ನಾವು ಏನು ಹೇಳ್ತೀವಿ, ಇದರಲ್ಲಿ ಇದನ್ನು ಆಯೋಜಿಸಿರ್ತಕ್ಕಂಥದ್ದು ಭಾರತೀಯ ಕೃಷಿ ಕೌಶಲ್ಯ ಪರಿಷತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದೆ. ಸುಮಾರು ಒಂದು 3 ವರ್ಷದಿಂದ ಈ ಒಂದು ಕಾರ್ಯಕ್ರಮ ನಮ್ಮಲ್ಲಿ ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ವಿ. ಇದರಲ್ಲಿ ಹೆಚ್ಚಿಗೆ ಗ್ರಾಮೀಣ ಪ್ರದೇಶದ ಯುವಕರಿಗೆ ಈ ಒಂದು ತರಬೇತಿನ ಕೊಡ್ತಾ ಇದ್ದೀವಿ. ಸುಮಾರು 30-35 ವರ್ಷ ಒಳಗಿರ್ತಕ್ಕಂಥ ಯುವಕರಿಗೆ, ಅನ್ಎಂಪ್ಲಾಯ್ಮೆಂಟ್ ಅಂತ ನಾವೇನು ಹೇಳ್ತೀವಿ, ಯುವಕರುಗಳು ಈ ಒಂದು ತರಬೇತಿಯನ್ನು ಕೊಟ್ಟು ಇವರಿಗೆ ತರಬೇತಿಯಲ್ಲಿ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳಿಕ್ಕೆ ಈ ಒಂದು ಯೋಜನೆನ ನಡೆಸ್ಕೊಂಬರ್ತಾ ಇದ್ದೀವಿ. ಸುಮಾರು ಇದರಲ್ಲಿ 60 ಜನ ಇದುವರೆಗೂ ತರಬೇತಿಯನ್ನು ಪಡೆದಿದ್ದಾರೆ. ಈ ಒಂದು ಕೌಶಲ್ಯ ತರಬೇತಿನ ಒಂದೊಂದು ಜಿಲ್ಲೆಯಲ್ಲೂ ಕೃಷಿ ವಿಜ್ಞಾನ ಕೇಂದ್ರಗಳು ಮಾಡ್ತಾ ಬರ್ತಾಯಿದ್ದಾವೆ. ಅಲ್ಲಿರ್ತಕ್ಕಂಥ ಯುವಕರನ್ನ ಸೆಲೆಕ್ಟ್ ಮಾಡಿ ಆ ಯುವಕರಿಗೆ ಅವರಲ್ಲಿ ಇರ್ತಕ್ಕಂಥ ಒಂದು ಇಂಟ್ರೆಸ್ಟ್ ಮೇಲೆ ಆ ಒಂದು ತರಬೇತಿನ ಕೊಡ್ತಾ ಹೋಗ್ತೀವಿ. ತರಬೇತಿ ಕೊಟ್ಟ ನಂತರ ಫಾಲೋಅಪ್ ಮಾಡ್ತಕ್ಕಂಥ ಒಂದು ಇದಿದೆ. ಅವರದು ಎಷ್ಟು ದುಡಿಮೆ ಮಾಡ್ತಾಯಿದ್ದಾರೆ, ಅವ್ರ ಜೀವನದಲ್ಲಿ ಅವ್ರ ಕಾಲ ಮೇಲೆ ನಿಂತ್ಕೊಂತಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಹೋಗ್ತಾ ಇದ್ದೀವಿ. ಜೊತೆಗೆ ಅವ್ರನ್ನ ಫಾಲೋಅಪ್ ಮಾಡಿ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಕ್ಕಂಥ ಒಂದು ಈ ಒಂದು ಕಾರ್ಯಕ್ರಮ ಈ ನಿರಂತರ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಗಳಲ್ಲಿ ಬೇರೆ ಬೇರೆ ಆವ ಭಾಗಗಳಿಗೆ ಅನುಕೂಲ ಆಗ್ತಕ್ಕಂಥದ್ದು, ಈಗ ಚಾಮರಾಜನಗರ ರೇಷ್ಮೆ ಇರ್ಬೋದು, ಅಲ್ಲಿ ರೇಷ್ಮೆ ಬಗ್ಗೆ ಕೌಶಲ್ಯ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ನಮ್ಮಲ್ಲಿ ತೆಂಗಿನ ಬೆಳೆಗಳ ಬಗ್ಗೆ, ತೆಂಗಿನ ಮರ ಹತ್ತೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ. ಆಮೇಲೆ ನರ್ಸರಿಯಿಂದ ನಾವೇನು ಹೇಳ್ತೀವಿ, ಈ ನರ್ಸರಿನಲ್ಲಿ ತರಬೇತಿ ಕೊಟ್ಟು ತುಂಬ ಜನ ಒಂದು ನರ್ಸರಿನ ಸ್ಟಾರ್ಟ್ ಮಾಡಿದ್ದಾರೆ ತುಂಬ ಹುಡುಗರು. ಅವರು ಈಗ ನಿರಂತರವಾಗಿ ತಮ್ಮ ಜೀವನ ನಿರೂಪಿಸೋ ಜೊತೆಗೆ ಅವ್ರದ್ದೇ ಹಳ್ಳಿಲಿರ್ತಕ್ಕಂಥ 2-3 ಯುವಕರಿಗೆ ಒಂದು ಕೆಲಸ ಕೊಟ್ಟಿದ್ದಾರೆ. ಸೊ ಈ ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇದೆ ಸರ್. ಈ ಸ್ಕಿಲ್ ಇಂಡಿಯಾ ಯೋಜನೆ ನೀವು ಆಯ್ಕೆಯಾದಾಗ ಯಾವ ರೀತಿಯ ತರಬೇತಿಯನ್ನು ನಿಮಗೆ ಕೊಟ್ಟರು, ಹೇಗಿತ್ತು ತರಬೇತಿ, ಅದನ್ನು ಹಂಚಿಕೊಳ್ಳಿ ಸರ್. ಈ ಒಂದು ತರಬೇತಿ ನಾವು ನಡೆಸಬೇಕು ಅಂದರೆ ಮೊದಲು ಇದಕ್ಕೆ ಮಾಸ್ಟರ್ ಟ್ರೈನರ್ಸ್ ಅಂತ ಸೆಲೆಕ್ಟ್ ಮಾಡ್ತಾರೆ ಸರ್. ಪ್ರತಿಯೊಂದು ಕೆವಿಕನಲ್ಲೂ 2-3 ಜನ ಈ ಒಂದು ತರಬೇತಿಗೆ ಹೋಗಬೇಕಾಗುತ್ತೆ ಬೆಂಗಳೂರಲ್ಲಿ. ಈ ಒಂದು ತರಬೇತಿನಲ್ಲಿ ಪಾಸ್ ಆದ ನಂತರ ಉತ್ತೀರ್ಣರಾದಂಥ ಮಾಸ್ಟರ್ ಟ್ರೈನರ್ಸ್ ಅಂತ ಅವರು ಕನ್ಸಿಡರ್ ಮಾಡ್ತಾರೆ. ಆ ಮಾಸ್ಟರ್ ಟ್ರೈನರ್ಸ್ಗಳು ಈ ಒಂದು ಪ್ರೋಗ್ರಾಮನ್ನು ಮಾಡಬೇಕಾಗುತ್ತೆ. ಇದನ್ನು ನಿರಂತರವಾಗಿ ಅವ್ರದ್ದೆಲ್ಲ ಬಯೋಡೇಟನ ಇವ್ರ ಹೆಸರಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇವರು ಅಪ್ಲೋಡ್ ಮಾಡಿದ್ಮೇಲೆ ಇವ್ರಿಗೊಂದು ಕೋಡ್ ಅಂತ ಬರುತ್ತೆ. ಆನಂತರ ಇವರು ಈ ಒಂದು ಪ್ರೋಗ್ರಾಮ್ ಮಾಡಲಿಕ್ಕೆ ಎಲಿಜಿಬಿಲಿಟಿ ಬರುತ್ತೆ. ಸೊ ತಮ್ಮದೇ ಆದ ಡಿಸಿಪ್ಲಿನ್ ಮೇಲೆ ಈ ಒಂದು ಕೋರ್ಸನ್ನು ರೈತ ಬಾಂಧವರ ಮಕ್ಕಳಿಗೆ ಇದನ್ನು ಮಾಡ್ತಾ ಹೋಗ್ತೀವಿ ಸರ್. ಅಲ್ಲ, ಈ ಮಾಸ್ಟರ್ ಟ್ರೈನರ್ ಆಗಿ ನೀವು ಆಯ್ಕೆ ಆಗುವಂತಹ ಸಂದರ್ಭದಲ್ಲಿ ಏನೆಲ್ಲ ಅಲ್ಲಿ ಕಲಿತ್ರಿ ನೀವು? ಈ ಒಂದು ಮಾಸ್ಟರ್ ಟ್ರೈನರ್ಸ್ ಆಗಿ ನಾವೇನು ಸೆಲೆಕ್ಟ್ ಮಾಡಿದ್ವು, ಅವರು ನಮ್ಗೆ ಹೇಳ್ತಾರೆ ನಿಮ್ಮ ಭಾಗದಲ್ಲಿ ಈ ಒಂದು ತರಬೇತಿಯನ್ನು ಎಷ್ಟು ಮಟ್ಟಿಗೆ ರೈತರಿಗೆ ಅಥವಾ ರೈತರ ಮಕ್ಕಳಿಗೆ ಅನುಕೂಲ ಆಗುತ್ತೆ, ಯಾವ ಸಬ್ಜೆಕ್ಟ್ ಮೇಲೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ಕೇಳ್ತಾರೆ. ಅವಾಗ ನಾವು ನಮ್ಮ ರೀಜನ್ಗೆ ಆಗ್ತಕ್ಕಂಥ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀವಿ. ಆ ಬೇಸಸ್ ಮೇಲೆ ಸೆಲೆಕ್ಟ್ ಮಾಡ್ತಾರೆ. ಈಗ ನಮ್ಮ ಮೈಸೂರು ಭಾಗಕ್ಕೆ ತೆಂಗು ಬೆಳೆ ಮೇಲೆ ನಾವೊಂದು ತರಬೇತಿ ತಗೊಂಡಿದ್ದೀವಿ. ಆ ತೆಂಗಿನಲ್ಲಿ ಬರ್ತಕ್ಕಂಥ ಎಲ್ಲ ಕೊನೆ ಹಾರ್ವೆಸ್ಟ್ ತಕ್ಕ ಏನೇನು ಬರಬೇಕು ಅದ್ರ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥದ್ದು ಮಾಡ್ತೀವಿ. ಆಮೇಲೆ ನರ್ಸರಿ ಬಗ್ಗೆ ನಾವೊಂದು ಈ ತರಬೇತಿಯನ್ನು ಈ ಯೂತ್ಸಿಗೆ ಕೊಡ್ತಾ ಹೋಗ್ತಾ ಇದ್ದೀವಿ. ಈಗ ಮೊದಲು ನೀವು ತೆಂಗಿನ ಬಗ್ಗೆ ಒಂದು ತರಬೇತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇರ್ತೀವಿ ಅಂತ ನೀವು ಹೇಳಿದ್ರಿ. ಖಂಡಿತ ಸರ್. ಹೇಳಿ, ಈಗ ಇದರ ವೈಶಿಷ್ಟ್ಯಗಳು ಏನು, ಏನೆಲ್ಲ ಕಲಿಸ್ತೀರಿ, ಎಷ್ಟು ದಿನದ ತರಬೇತಿ ಕಾರ್ಯಕ್ರಮ, ಯಾರು ಇದಕ್ಕೆ ಅರ್ಹರಾಗಿರ್ತಾರೆ? ಸಾವಿ ಒಂದು ಪ್ರೋಗ್ರಾಮ್ಗೆ ನಾವು ಮೊದಲನೇದಾಗಿ ಒಂದು ಲೋಕಲ್ ಪೇಪರಲ್ಲಿ ಮತ್ತು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಅನೌನ್ಸ್ ಮಾಡ್ತೀವಿ. ಸೊ ಮೈಸೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಯುವಕರುಗಳು ಅಥವಾ ಅನ್ಎಂಪ್ಲಾಯ್ಮೆಂಟ್ ಯುವಕರು ಏನಿದ್ದಾರೆ 35 ವರ್ಷ ಒಳಗಡೆ ಇರ್ತಕ್ಕಂಥವ್ರು ಈ ಒಂದು ತರಬೇತಿಗೆ ಎನ್ರೋಲ್ ಆಗಬೇಕು ಅಂತ ಕೇಳ್ತೀವಿ. ಎನ್ರೋಲ್ ಆಗಬೇಕಾದ್ರೆ ಅವರಿಗೆ ಪಾಸ್ಬುಕ್ ಜೆರಾಕ್ಸು, ಒಂದು ಫೋಟೋ, ಆಧಾರ್ ಕಾರ್ಡು ನಮಗೆ ಕೊಡಬೇಕಾಗ್ತದೆ. ಅವರು ಅಡ್ರೆಸ್ಸು ಪೂರ್ತಿ ಕೊಡಬೇಕಾಗ್ತದೆ. ಆ ಎನ್ರೋಲ್ ಆದ ನಂತರ ನಾವೊಂದು ಡೇಟನ್ನು ಫಿಕ್ಸ್ ಮಾಡಿ ಅವ್ರನ್ನ ಎಲ್ಲರನ್ನೂ ಆಯ್ಕೆ ಮಾಡ್ತೀವಿ. ಪ್ರಿಲಿಮಿನರಿಗೆ ಅವ್ರಿಗೊಂದು ಕ್ವಶನ್ ಪೇಪರ್ ರೆಡಿ ಮಾಡಿ ಅದ್ರ ಬಗ್ಗೆ ಫಸ್ಟು ಮಾಹಿತಿ ತೊಗೊಳ್ತೀವಿ. ಎಷ್ಟು ಮಟ್ಟಿಗೆ ಆ ಒಂದು ತರಬೇತಿಲಿ ಇವರು ಭಾಗವಹಿಸ್ಬೋದು, ಎಷ್ಟು ಮಟ್ಟಿಗೆ ಕಲ್ತಿದ್ದಾರೆ, ಮುಂದೇನು ಇವರಿಗೆ ಕಲಿಸ್ಬೋದು ಇದನ್ನು ಬಿಟ್ಟು ಅನ್ನೋದ್ರ ಬಗ್ಗೆ ಮಾಹಿತಿ ತೊಗೊಂಡು ಆ ನಂತರ ಇವ್ರನ್ನ ಒಂದು ಪ್ರೋಗ್ರಾಮ್ ಮಾಡಿ ಇವ್ರನ್ನೆಲ್ಲರನ್ನೂ ಅದಕ್ಕೆ ಸ್ಕಿಲ್ ಇಂಡಿಯಾ ಇದಕ್ಕೆ ಜಾಯಿನ್ ಮಾಡ್ಕೊತೀವಿ. ಜಾಯಿನ್ ಮಾಡ್ಕೊಂಡು ನಂತರ ಇವ್ರಿಗೆಲ್ಲ ಒಂದು ಕೋಡನ್ನು ಕೊಡ್ತಾ ಹೋಗ್ತಾರೆ ಸ್ಕಿಲ್ ಇಂಡಿಯಾದಲ್ಲಿ. ಅದನ್ನು ಅಪ್ಲೋಡ್ ಮಾಡಿದ್ಮೇಲೆ ಫೋಟೋಸ್ ಎಲ್ಲ ಅಪ್ಲೋಡ್ ಆದಮೇಲೆ ಇವರು ಆ ಒಂದು ಅಭ್ಯರ್ಥಿಯಾಗಿ ಆ ಒಂದು ಸ್ಕಿಲ್ ಇಂಡಿಯಾ ಪ್ರೋಗ್ರಾಮಲ್ಲಿ ಎನ್ರೋಲ್ ಆಗ್ತಾ ಹೋಗ್ತಾರೆ. ಇವರು ಸುಮಾರು 20 ದಿವಸ ಗಂಟ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತಂಗಬೇಕಾಗ್ತದೆ. ಇವರಿಗೆ ಡೈಲಿ ತರಬೇತಿನ ಬೇರೆ ಬೇರೆ ವಿಧಗಳಲ್ಲಿ ಕೊಡ್ತಾ ಹೋಗ್ತೀವಿ ಸರ್. ಏನೆಲ್ಲ ತರಬೇತಿ ಇರುತ್ತೆ? 20 ದಿನಗಳ ಅವಧಿ ಅಂದರೆ ತುಂಬ ಜಾಸ್ತಿನೇ ಆಯಿತು. ತೆಂಗಿನ ಸಸಿ ಮಡಿಯಿಂದ ಹಿಡಿದು ಸಸಿಯ ಉತ್ಪಾದನೆಯಿಂದ ಹಿಡಿದು ತೆಂಗಿನ ಮರ ತಂಗ್ ಕಲಿಸ್ತೀರಾ? ಖಂಡಿತ ಖಂಡಿತ ಸರ್. ಇದು ನಮಗೆ ನೋಡಲಿಕ್ಕೆ ತುಂಬ 20 ದಿವಸ ಬೇಕಾ ತೆಂಗಿನ ಮರ ಹತ್ತಲಿಕ್ಕೆ? ನಮ್ಮರೆಲ್ಲ 2 ದಿನ ಒಂದಿನದಲ್ಲಿ ಕಲ್ತ್ಕೊಂಡು 3 ದಿನ ಹತ್ತಾರೆ ಅನ್ನೋ ಒಂದು ಮಾಹಿತಿ ಇದೆ ಹಳ್ಳಿ ಕಡೆ. ತುಂಬ ಜನ ರೈತರು ಕೇಳಿದ್ರು ನೀವು ಕೇಳಿದಂಥ ಕ್ವಶನ್ನ. ಅದರಲ್ಲಿ ಏನಾಗ್ತದೆ ಅಂದರೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಈಗ ನಾವೊಂದು ಕ್ಯಾಂಡಿಡೇಟ್ ಸೆಲೆಕ್ಟ್ ಆಗಿ ಎನ್ರೋಲ್ ಆದಮೇಲೆ ಆ ತೆಂಗಿನ ಒಂದು ಬೆಳೆ ಬಗ್ಗೆ ಪರಿಣಿತಿಯಾಗಿ ಹೊರಗಡೆಗೆ ಬರಬೇಕು ಅವನು. ಯಾರೋ ಒಬ್ಬ ರೈತರು ಕರೆದು ಒಂದು ಔಷಧಿ ಸಿಂಪಡಣೆ ಆಗ್ಬೋದು, ಅದರಲ್ಲಿರ್ತಕ್ಕಂಥ ಕೀಟ ಬಾಧೆಗಳ ನಿರ್ವಹಣೆ ಆಗ್ಬೋದು, ಪೌಷ್ಟಿಕಾಂಶ ನಿರ್ವಹಣೆ ಆಗ್ಬೋದು, ಆಮೇಲೆ ಮರಗಳನ್ನು ಹತ್ತಿ ಮರದಲ್ಲಿ ಆ ಮೆಚೂರ್ ಆಗಿರ್ತಕ್ಕಂಥ ನಟ್ಟನ್ನು ಹೇಗೆ ಸೆಲೆಕ್ಟ್ ಮಾಡೋದು, ಯಾವ ಕಾಯಿ ಮೆಚೂರ್ ಆಗಿದೆ ಅನ್ನೋದು, ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾ ಹೋಗ್ತೀವಿ. ಮರಗಳಲ್ಲಿ ಪೋಷಕಾಂಶ ನಿರ್ವಹಣೆ ಇರಲ್ಲ, ಮರಗಳಲ್ಲಿ ಬೇರೆ ಬೇರೆ ನ್ಯೂನತೆಗಳು ಇರುತ್ತೆ, ಅದ್ರ ಬಗ್ಗೆ ಎಲ್ಲ ಬೇರೆ ಬೇರೆ ಪರಿಣಿತರನ್ನು ಕರ್ಕೊಂಬಂದು 20 ದಿವಸಕ್ಕ ತರಬೇತಿ ಕೊಡ್ತೀವಿ ಸರ್. ಇದಕ್ಕೆ 20 ದಿವಸಗಳ ಅವಧಿಯಲ್ಲಿ ಅವರು ಆ ಒಂದು ಬೆಳೆಯನ್ನ ಕುರಿತಾಗಿ ತೆಂಗು ಉದಾಹರಣೆಗೆ ತಳಿಗಳು ಮತ್ತೆ ಬರುವಂತಹ ಬೇರೆ ಬೇರೆ ಹಂತದಲ್ಲಿ ಬರುವಂತಹ ಕೀಟಗಳು, ರೋಗಗಳು, ಅವುಗಳ ನಿರ್ವಹಣೆ ಇವನ್ನ ಕಲಿಸ್ತೀರಿ. ಖಂಡಿತ. ಮರ ಹತ್ತಕ್ಕೆ ಎಷ್ಟು ದಿನ ಬೇಕಾಗುತ್ತೆ ಸರ್? ಇದರಲ್ಲಿ ಏನ್ ಮಾಡ್ತೀವಿ, ನಾವು ಒಂದು ಕೋರ್ಸ್ ನ ಇದರಲ್ಲಿ ಡಿವೈಡ್ ಮಾಡ್ತೀವಿ. ಸುಮಾರು 200 ಗಂಟೆಗಳ ಕಾಲ ಈ ಒಂದು ತರಬೇತಿ ಕೊಡಬೇಕಾಗುತ್ತೆ ಸರ್. ಅದರಲ್ಲಿ 150 ಗಂಟೆ ಪ್ರಾಕ್ಟಿಕಲ್ ಆಗಿ ಸೀಮಿತ ಮಾಡ್ತೀವಿ, ಇನ್ನು 50 ಗಂಟೆಗಳಲ್ಲಿ ಥಿಯರಿ ಇವರಿಗೆ ಕೊಡ್ತಾ ಹೋಗ್ತೀವಿ ಸರ್. ಈಗ ಒಂದು ತೋಟಕ್ಕೆ ಡೈಲಿ ಇವ್ರದ್ದು ಅಭ್ಯಾಸ ಇರುತ್ತೆ ತೋಟದಲ್ಲಿ. ಸೊ 150 ಗಂಟೆ ಪ್ರಾಕ್ಟಿಕಲ್ ಅಂದರೆ ಬೆಳಗ್ಗೆ ಇವರು 6 ಗಂಟೆ ಎದ್ದು 6:30 ಆಫೀಸ್ ಬಿಡಬೇಕಾಗುತ್ತೆ. ಇವ್ರಿಗೆ ಯಂತ್ರಗಳನ್ನು ಕೊಡ್ತೀವಿ. ಮೊದಲನೇ 4-5 ದಿವಸ ಯಂತ್ರಗಳನ್ನು ರೆಡಿ ಮಾಡ್ತಕ್ಕಂಥ ಹೆಂಗೆ ಮರಕ್ಕೆ ಹೇಗಿನ ಕಟ್ಟಬೇಕು, ಅದನ್ನು ಹೇಗೆ ಲಾಕ್ ಮಾಡಬೇಕು, ಹೆಂಗೆ ಪ್ರೊಸೀಡ್ ಮಾಡಬೇಕು ಅನ್ನೋದನ್ನು ಒಬ್ಬ ತರಬೇತಿಯಲ್ಲಿ ಪರಿಣಿತರನ್ನು ಕರ್ಕೊಂಬಂದು ಅವ್ರ ಕೈಲಿ ಒಂದು ತರಬೇತಿ ಕೊಡಿಸ್ತಾ ಹೋಗ್ತೀವಿ. ಸೊ ಮೊದಲನೇ 4-5 ದಿವಸ ಆದಮೇಲೆ ಇನ್ನು ಉಳಿದಂಥ 15 ದಿವಸ ಇವರಿಗೆ ಪ್ರತಿದಿನ 10 ಅಡಿ ಹತ್ತಬೇಕಾಗ್ತದೆ. ಒಂದಿನ 10 ಅಡಿ ಹತ್ತಿ ಅವನಿಗೆ ಅದರಲ್ಲಿ ಅಭ್ಯಾಸ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಮುಂದಿನ 15 ಅಡಿ ಮಾಡ್ತೀವಿ, ಆಮೇಲೆ 20 ಅಡಿ 25 ಅಡಿ. ಸೊ ಇವರಿಗೆ 15 ದಿವಸ ದಾಟೋದಕ್ಕೆ 30 ಅಡಿ ಮತ್ತು ಕಾಯಿ ಕೀಳ್ತಕ್ಕಂಥ ಒಂದು ತರಬೇತಿಯನ್ನು ಪೂರ್ಣ ಕೊಡ್ತೀವಿ. ಅವನಿಗೆ ಧೈರ್ಯ ಬರ್ತಾ ಹೋಗ್ಬೇಕು. ಈಗ ಹೊಸ್ದಾಗಿ ಮರ ಹತ್ತಬೇಕು ಅಂದರೆ 15 ಅಡಿ ಹತ್ತಿ ಮತ್ತೆ ಕೆಳಗಡೆ ನೋಡಿದ್ಮೇಲೆ ಅವ್ರಿಗೆ ಹೆದರಿಕೆ ಆಗುತ್ತೆ. ಅದರಲ್ಲಿ ಕೆಲವರೇ ಕೆಲವರು ಪರಿಣಿತ ಇರ್ತಾರೆ, ಕಿನ್ನು ಕೆಲವರು ಹೊಸ್ದಾಗಿ ಬಂದಿರ್ತಾರೆ. ಹಾಗಾಗಿ ಅವ್ರಿಗೆ ಈ ಒಂದು ಧೈರ್ಯ ಬರಬೇಕು ಮರ ಹತ್ಬೇಕಾರೆ. ಸೊ ಮೇಲಕ್ಕೆ ಹೋಗಿ ಹತ್ತಿ ನಾನು ಕಾಯಿ ಕೀಳ್ತೀನಿ ಬರೋತ್ತಿಗೆ 15 ದಿವಸ ಅವನು ಪೂರ್ತಿಯ ತರಬೇತಿ ಹೊಂದಿರ್ತಾನೆ. ಆಮೇಲೆ ಟೈಮಿಂಗ್ಸ್ ಕೊಡ್ತೀವಿ ಅವನಿಗೆ, ಈ ಮರ ಎಷ್ಟು ಕಾಯಿನ ಕೆಡಬೇಕಪ್ಪ ಅಂತ. ಅವರಲ್ಲೇ ಕಾಂಪಿಟೇಷನ್ ಒಂದಿಡ್ತೀವಿ, ಪ್ರೈಸನ್ನು ಕೊಡ್ತೀವಿ. ಇಫ್ಕೋ ಆ ಕಂಪನಿಯವರುಗಳು ಕೆಲವು ಬಂದು ಪ್ರೈಸ್ ಕೊಡ್ತಾರೆ, ಯಾರು ಬೇಗ ಹತ್ತಿ ಹೋಗಿ ಇಂಥ ಮರ ಇಷ್ಟಡಿನಲ್ಲಿ ಕಾಯಿ ಕಿತ್ತು ಕೆಳಗಡೆ ಇಳಿಬೇಕು ಅಂತ. ಸೊ ಈ ಒಂದು ತರಬೇತಿಯಲ್ಲಿ ಪರಿಣಿತರಾಗಿ ಅವರು ಹೊರಗಡೆ ಬರೋ ರೀತಿ ಈ ಒಂದು ತರಬೇತಿನ ಕೊಡ್ತಾ ಹೋಗ್ತೀವಿ ಸರ್. ಅದರಲ್ಲಿ ಈ ಒಂದು 150 ಗಂಟೆಗಳ ಕಾಲ ಈ ತರಬೇತಿ ಕೊಡೋದ್ರ ಜೊತೆಗೆ ಅಲ್ಲಿ ಮರಗಳಿಗೆ ಪೋಷಕಾಂಶ ನ್ಯೂನತೆ ಹೆಂಗೆ ಐಡೆಂಟಿಫೈ ಮಾಡೋದು, ಯಾವ ಮರದಲ್ಲಿ ಏನು ನ್ಯೂನತೆ ಇದೆ, ಯಾವ ಗೊಬ್ಬರ ಕೊಟ್ಟರೆ ಇದು ಪರಿಹಾರ ಆಗುತ್ತೆ ಅಂದರೆ ಸಾಯಿಲ್ ಟೆಸ್ಟಿಂದ ಇದನ್ನು ಹೇಳ್ತಾ ಹೋಗ್ತೀವಿ ಸರ್. ಒಂದು ಸಾಯಿಲ್ ಟೆಸ್ಟ್ ಮಾಡಿಸ್ತಕ್ಕಾದ್ರೆ ಸಾಯಿಲ್ ಸ್ಯಾಂಪಲ್ ಹೇಗೆ ತೆಗಿಬೇಕು, ತೆಂಗಿನ ತೋಟದಲ್ಲಿ ಸ್ಯಾಂಪಲ್ ಹೆಂಗೆ ಕಲೆಕ್ಟ್ ಮಾಡಬೇಕು, ಹೆಂಗೆ ಲೇಬಲ್ ಮಾಡಬೇಕು, ಆಮೇಲೆ ಪರೀಕ್ಷೆ ಕೊಟ್ಟ ನಂತರ ರಿಪೋರ್ಟ್ ಬಂದಮೇಲೆ ಆ ರಿಪೋರ್ಟಿನ ಪ್ರಕಾರ ಫರ್ಟಿಲೈಸರ್ಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು, ಒಂದೊಂದು ಮರಕ್ಕೂ ಎಷ್ಟೆಷ್ಟು ಗ್ರಾಮ್ ಕೊಡಬೇಕು ಅನ್ನೋದ್ರ ಬಗ್ಗೆ ಪೂರ್ಣ ಮಾಹಿತಿ ಕೊಡ್ತಾ ಹೋಗ್ತೀವಿ. ಒಂದು ಬುಕ್ಲೆಟು ಸಹ ಅವ್ರಿಗೆ ಕೊಡ್ತೀವಿ. ಸೊ ಅದು ಆದ ನಂತರ ಈ ನ್ಯೂನತೆಯಲ್ಲಿ ಬೋರ್ಯಾಕ್ಷನ್ ಕೊಡ್ತಕ್ಕಂಥದ್ದು, ಪೊಟಾಷಿಯಂ ಕೊಡ್ತಕ್ಕಂಥದ್ದು, ಇವ್ರುಗಳ ನ್ಯೂನತೆ ಇದ್ದರೆ ಮರದಲ್ಲಿ ಏನಾಗುತ್ತೆ ಅನ್ನೋದ್ರ ಮಾಹಿತಿ ಕೊಡ್ತೀವಿ. ಸಪೋಸ್ ಪೊಟಾಷ್ ಕಡಿಮೆ ಇದ್ದರೆ, ಬೋರ್ಯಾಕ್ಸ್ ಕಡಿಮೆ ಇದ್ದರೆ ಮರದಲ್ಲಿ ಇರ್ತಕ್ಕಂಥ ಅರಳುಗಳೆಲ್ಲ ಉದುರ್ತಾ ಹೋಗ್ತವೆ. ಸೊ ಅರಳು ಉದುರುತ್ತಾ ಇದೆ ಅಂದರೆ ಪೊಟಾಷು ಕಡಿಮೆ ಇದೆ ಅಂತ ಗೊತ್ತಾಗುತ್ತೆ. ಆಮೇಲೆ ಕೆಳಗಡೆ ಗ್ರಾವೆಲ್ ಸಾಯಿಲ್ ಅಥವಾ ಸ್ಯಾಂಡಿ ಸಾಯಿಲ್ಸ್ ಇದ್ದರೆ ಅಂಥ ಮಣ್ಣಿಗೆ ಪೊಟಾಷನ್ನು ಸ್ವಲ್ಪ ಜಾಸ್ತಿ ಕೊಡಬೇಕು, ಪೊಟಾಷು ಲೀಚಿಂಗ್ ಆಗ್ತಾಯಿದೆ ಅನ್ನೋದ್ರ ಬಗ್ಗೆ ಇವರಿಗೆಲ್ಲ ಮಾಹಿತಿಯನ್ನು ಇದರಲ್ಲಿ ಕೊಡ್ತಾ ಹೋಗ್ತೀವಿ ಸರ್. ಯಾರೇ ಒಬ್ಬ ತರಬೇತಿ ಬಂದವರು ತರಬೇತಿ ಮುಗಿಯ ಹೊತ್ತಿಗೆ ಒಬ್ಬ ತೆಂಗಿನ ಬೆಳೆಗೆ ಸಂಬಂಧಪಟ್ಟಂಗೆ ಒಬ್ಬ ಡಾಕ್ಟರ್ ಆಗಿ ಹೊರಗಡೆ ಬರ್ತಾರೆ? ಖಂಡಿತ ಸರ್, ಖಂಡಿತ ಖಂಡಿತ. ಅದಕ್ಕೆ ಬೇಕಾದ ಪೋಷಣೆಗಳನ್ನು ಒದಗಿಸೋದು, ರೋಗಗಳನ್ನು ಹತೋಟಿ ಮಾಡುವಂಥದ್ದು, ಗುಣಮಟ್ಟದ ಉತ್ಪನ್ನವನ್ನು ಹೆಂಗೆ ನಾವು ಐಡೆಂಟಿಫೈ ಮಾಡಬೇಕು ಇದೆಲ್ಲ ಗೊತ್ತಾಗುತ್ತೆ, ಕೊಡ್ತಾ ಹೋಗ್ತೀವಿ ಸರ್. ಇದರಲ್ಲಿ ಈಗ ಮೊದಲನೇದಾಗಿ ನೋಡ್ತಾ ಹೋದ ಅವ್ನು ಬಂದ ತಕ್ಷಣ ನರ್ಸರಿ ಮಾಡ್ತಕ್ಕಂಥದ್ದು ಹೆಂಗೆ, ತೆಂಗಿನ ನರ್ಸರಿ ಮಾಡ್ತಕ್ಕಂಥದ್ದು ಭಾಳಷ್ಟು ಇಂಪಾರ್ಟೆಂಟು ಸರ್. ಏನು ನರ್ಸರಿ ಮಾಡಿರ್ತೀವೋ ಅದು ಮೇನ್ ಫೀಲ್ಡಲ್ಲಿ 5 ವರ್ಷ 6 ವರ್ಷ ಆದಮೇಲೆ ಕಾಯಿ ಬಿಡ್ತಕ್ಕಂಥ ಮರಕ್ಕೆ ಆ ಬೀಜನ ಸೆಲೆಕ್ಟ್ ಮಾಡ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟು. ಹಂಗಾಗಿ ಅವರಿಗೆ ಬೀಜನ ಹೇಗೆ ಸೆಲೆಕ್ಟ್ ಮಾಡಬೇಕು, ಆ ಮರಕ್ಕೆ ಎಷ್ಟು ವರ್ಷ ಇರಬೇಕು, ಆ ಮರ ಹೆಲ್ತಿ ಹೆಂಗಿರಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೀವಿ. ಆ ಮಾಹಿತಿ ಕೊಟ್ಟ ನಂತರ ಆ ಮರದಕ್ಕೆ ನಂಬರ್ ಕೊಡ್ತಕ್ಕಂಥದ್ದು, ನಂಬರ್ ಕೊಟ್ಟಿರೋ ಮರದಲ್ಲೇ ಕಾಯಿನ ಸೆಲೆಕ್ಟ್ ಮಾಡ್ಕೊತಕ್ಕಂಥದ್ದು, ಆಮೇಲೆ ಅದನ್ನು ನರ್ಸರಿ ಹೇಗೆ ಮಾಡಬೇಕು ಅಂತ ಬೆಡ್ ಮಾಡ್ತಕ್ಕಂಥದ್ದು, ಕೆಳಗಡೆ ಮರಳನ್ನು ಹಾಕಿ ಆ ನರ್ಸರಿ ಕಾಯಿಗಳನ್ನ ಹೇಗಿಡಬೇಕು, ಅದು ಅರ್ಜೆಂಟಲ್ಲ ಮನಗಿಸ್ಬೇಕಾ, ಒಟ್ಟಿಕಲ್ಲಾಗಿ ಇಡಬೇಕಾ, ಒಟ್ಟಿಕಲ್ಲಾಗಿ ಇಟ್ಟರೆ ಪ್ರಾಬ್ಲಮ್ ಏನಾಗುತ್ತೆ, ಜರ್ಮಿನೇಷನ್ ಪರ್ಸೆಂಟೇಜ್ ಎಷ್ಟು ಕಡಿಮೆ ಬರುತ್ತೆ, ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟು ನರ್ಸರಿನೂ ಅದರಲ್ಲಿ ಅವ್ರಿಗೆ ಮಾಡಿಸ್ತಾ ಹೋಗ್ತೀವಿ. ಸೊ ಹೋದ ಸರಿ ಬಂದು ಬ್ಯಾಚ್ ನರ್ಸರಿ ಮಾಡಿರೋದು ಈ ಬ್ಯಾಚ್ಗೆ ಅದು ಮೊಳಕೆ ಬಂದಿದೆ, ಅದನ್ನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಹೋಗ್ತೀವಿ. ಎಷ್ಟು ದಿನಕ್ಕೆ ಮೊಳಕೆ ಬರುತ್ತೆ, ಎಷ್ಟು ದಿನಕ್ಕೆ ಬಂದಿರೋ ಮೊಳಕೆ ಸೂಚಿ ತುಂಬ ಚೆನ್ನಾಗಿರುತ್ತೆ, ತುಂಬ ಲೇಟಾಗಿ ಮೊಳಕೆ ಬಂದ ಸೂಚಿನ ಡಿಸ್ಕಾರ್ಡ್ ಮಾಡಬೇಕು, ಅದು ಬೇಗ ಫಲಕ್ಕೆ ಬರಲ್ಲ, ಇವೆಲ್ಲ ಮಾಹಿತಿನ ಅವ್ರಿಗೆ ಕೊಡ್ತಾ ಹೋಗ್ತೀವಿ ಸರ್. ಈಗಾಗಲೇ ಎಷ್ಟು ಜನ ಈ ರೀತಿ ತರಬೇತಿಯನ್ನು ಪಡೆದು ಸ್ವಂತವಾಗಿ ಇದರಿಂದ ಸಂಪಾದನೆ ಮಾಡ್ತಾ ಇದ್ದಾರೆ ಸರ್? ಈಗ ನಾವು ಕೊಟ್ಟಿರ್ತಕ್ಕಂಥ ತರಬೇತಿ ತೆಂಗಿನ ಮರ ಹತ್ತದ್ರಲ್ಲೇ ಸುಮಾರು 60 ಜನಕ್ಕೆ ತರಬೇತಿ ಕೊಟ್ಟಿದ್ದೀವಿ, 3 ತರಬೇತಿ ಕೊಟ್ಟಿದ್ದೀವಿ ಸರ್. ನರ್ಸರಿನಲ್ಲಿ ಒಂದು 40 ಜನಕ್ಕೆ ತರಬೇತಿ ಕೊಟ್ಟಿದ್ದೀವಿ. ಈ ತೆಂಗಿನ ಮರ ಹತ್ತಿರ 100 ಜನದಲ್ಲಿ ಸುಮಾರು ಒಂದು 40-45 ಜನ ಎಲ್ಲ ಸ್ವಂತ ಕಾಲ ಮೇಲೆ ನಿಂತಿದ್ದಾರೆ. ಆಮೇಲೆ ಎಲ್ಲರೂ ಈ ಒಂದು ನರ್ಸರಿ ಟೆಕ್ನಿಕ್ ಉಪಯೋಗಿಸ್ಕೊಂಡು ತಮ್ಮದೇ ಆದ ತೋಟದಲ್ಲಿ ಒಂದು ತೆಂಗಿನ ನರ್ಸರಿ ಮಾಡ್ತಾ ಹೋಗ್ತಾ ಇದ್ದಾರೆ ಸರ್. ಸುಮಾರು ಒಂದು 200-300 ಕಾಯಿಗಳು ನರ್ಸರಿ ಮಾಡ್ತಾರೆ. ಒಂದು ಕಾಯಿಗೆ ಅದು 8-10 ತಿಂಗಳಾದ್ಮೇಲೆ 100 ರೂಪಾಯಿಗೆ ಹೋಗುತ್ತೆ ಅದು. ಅವ್ರಿಗೆಲ್ಲ ತಮ್ಮದೇ ತೋಟದ ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ಒಂದು ಕಾಯಿಗೆ 100 ರೂಪಾಯಿ ಸಿಗುತ್ತೆ ಅಂದರೆ 1,000 ಕಾಯಿ ಹಾಕಿದರೆ 1,00,000 ರೂಪಾಯಿ ಅವ್ರಿಗೆ ಲೀಲಾಜಾಲವಾಗಿ ಅವ್ರು ಬರ್ತಕ್ಕಂಥ ಇನ್ಕಮ್ ಆಗಿರುತ್ತೆ ಸರ್. ಸೊ ಎಲ್ಲರೂ ನರ್ಸರಿ ಮಾಡ್ತಕ್ಕಂಥದ್ದು, ಜೊತೆಗೆ ಈ ಒಂದು ಮಿಷಿನ್ ಕೊಡ್ತಾ ಹೋಗ್ತೇವೆ ಅವ್ರಿಗೆ, ತರಬೇತಿ ಆದ ನಂತರ ನಮ್ಮದೇ ಒಂದು ಇದರಲ್ಲಿ ಅವ್ರಿಗೆ ಒಂದು ಮಿಷಿನನ್ನು ಕೊಡ್ತೀವಿ, 3-1.5 ರೂಪಾಯಿ ಆಗುತ್ತೆ. ಅದು ಉಚಿತವಾಗಿ ಕೊಡ್ತೀವಿ? ಉಚಿತವಾಗಿ ಕೊಡ್ತೀವಿ ಸರ್. ಅದನ್ನು ಆ ಒಂದು ಮಿಷಿನನ್ನು ಇಟ್ಕೊಂಡು ತಮ್ಮದ ಟೂ ವೀಲರ್ ಬೈಕಲ್ಲಿ ಸುತ್ತಮುತ್ತ ಹಳ್ಳಿಗಳಿಗೆಲ್ಲ ಇವರು ಕಾಯಿನ ಕೆಡವಲಿಕ್ಕೆ ಹೋಗ್ತಾರೆ. ಒಂದು ಮರಕ್ಕೆ 30-35 ರೂಪಾಯಿ ಅದು ಚಾರ್ಜ್ ಮಾಡಿ ಅಂತ ಹೇಳಿದ್ವಿ. ದೊಡ್ಡ ಮರ ಆದರೆ ಅವರು ಅದಕ್ಕೊಂದು 40 ರೂಪಾಯಿ ತಕ್ಕಲು ಇವರು ಚಾರ್ಜ್ ಮಾಡ್ತಾರೆ. ಇದರಲ್ಲಿ ವಿಶೇಷವಾಗಿ ಇವರಿಗೆ ಒಂದು ಕೀಟಬಾಧೆ ಕಂಟ್ರೋಲ್ ಮಾಡ್ತಕ್ಕಂಥದ್ದು, ನ್ಯೂನತೆಯನ್ನು ಸರಿಪಡಿಸ್ತಕ್ಕಂಥ ಒಂದು ತರಬೇತಿನ ಕೊಟ್ಟಿರ್ತೀವಿ. ರೈತರ ಜಮೀನಿಗೆ ಹೋದ್ರೆ ನೇರವ ಕಾಯಿ ಕೆಡವಿ ಇವರು ಬರೋದಕ್ಕಿಂತ ಹೆಚ್ಚಾಗಿ ಮರನ ಕ್ಲೀನ್ ಮಾಡ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟು. ಆ ಮರನ ಮೇಲ್ಗಡೆ ಕ್ಲೀನ್ ಮಾಡ್ತಾರೆ, ಅದಕ್ಕೊಂದು 15-20 ರೂಪಾಯಿ ಕ್ಲೀನಿಂಗ್ ಅಂತ ತಗೊತಾರೆ, ಜೊತೆ ಕಾಯಿ ಕೆಡೋದಕ್ಕೆ ಬೇರೆ ಒಂದು ಚಾರ್ಜ್ ಮಾಡ್ತಾರೆ. ಸೊ ಇವೆರಡು. ಆಮೇಲೆ ಜೊತೇಲಿ ಆ ಮರನ ಬೇಸಿನ್ ಮಾಡ್ತಕ್ಕಂಥದ್ದು ಅವ್ರದ್ದೇ ಲೇಬರ್ಸ್ ಇದ್ದರೆ ಡೆಡ್ ರೂಟ್ಸ್ ಎಲ್ಲ ತೆಗೆದು ಅದಕ್ಕೆ ಏನೇನು ಪೋಷಕಾಂಶ ಕೊಡಬೇಕು ಅನ್ನೋದ್ರ ಬಗ್ಗೆನೂ ಮಾಹಿತಿ ಕೊಡ್ತಾರೆ. ರೈತರೇ ಮಣ್ಣನ್ನು ಪರೀಕ್ಷೆ ಮಾಡಿಸೋದ್ರಿಂದ ಮಣ್ಣಿನ ಸ್ಯಾಂಪಲ್ಲು ಇವರಿಗೆ ತೆಗೆದು ಕೊಡ್ತಾರೆ. ಸೊ ಈ ಒಂದು ಎಲ್ಲ ಕಾರ್ಯಕ್ರಮ ಮಾಡೋದ್ರಿಂದ ಅವರಿಗೆ ತಿಂಗಳಿಗೆ ಕಡಿಮೆ ಅಂದರೂ 10-15 ಸಾವಿರ ರೂಪಾಯಿ ಅವರು ಅರ್ನ್ ಮಾಡ್ತಾಯಿದ್ದಾರೆ. ಕೆಲವರು 5,000 ಹಿಡಿದು 20,000 ರೂಪಾಯಿ ತನಕ ಅರ್ನ್ ಮಾಡ್ತಾ ಅಂತಾನು ಈಗ ಇದಾರೆ ಸರ್, ಬ್ಯಾಚಲ್ ಮಾಡ್ತಾ ಇದ್ದಾರೆ. ಇದೆಲ್ಲ ಅವ್ರು ಮಾಡುವಂತಹ ಕೆಲಸದ ಜೊತೆಗೆ ಖಂಡಿತ ಸರ್, ಹೌದು ಸರ್, ಇದು ಎಕ್ಸ್ಟ್ರಾ ಇನ್ಕಮ್. ಎಕ್ಸ್ಟ್ರಾ ಇನ್ಕಮ್ ಅವ್ರದ್ದೇನು ಜಮೀನ ವ್ಯವಸಾಯ ಮಾಡ್ಕೊಂತಾರೆ, ಅದು ಫ್ರೀ ಟೈಮಲ್ಲಿ ಇವರು ಹೊರಗಡೆ ಹೋಗ್ತಾರೆ. ವಾರದಲ್ಲಿ 3-4 ದಿವಸ ಇವರು ಕೆಲಸ ಮಾಡ್ಕೊಂತಾರೆ ಸರ್. ಇದು ಇದೊಂದು ಕಾರ್ಯಕ್ರಮ ಆಯಿತು, ಬಹಳ ಮುಖ್ಯ ಕಾರ್ಯಕ್ರಮ. ಇನ್ನೊಂದು ನೀವು ಪ್ರಸ್ತಾಪ ಮಾಡಿದ್ರೆ ಈ ಸಸ್ಯ ಕ್ಷೇತ್ರಗಳನ್ನು ಅಭಿವೃದ್ಧಿಪಡಿಸೋದು, ಅದು ಎಷ್ಟು ದಿನ ತರಬೇತಿ ಇರುತ್ತೆ, ಅಲ್ಲಿ ಏನೆಲ್ಲ ವಿಷಯಗಳನ್ನು ನೀವು ಚರ್ಚೆ ಮಾಡಿ ಸರ್? ಇದು ಸ್ಕಿಲ್ ಇಂಡಿಯಾ ಪ್ರೋಗ್ರಾಮಲ್ಲಿ ಸಸ್ಯ ತರಬೇತಿ ಸುಮಾರು 40 ಜನಕ್ಕೆ ಒಂದು ತರಬೇತಿ ಕೊಟ್ಟಿದ್ದೀವಿ. ಈ 40 ಜನದಲ್ಲಿ ಅವರು ಒಂದು ನರ್ಸರಿ, ಈಗ ಅವರೇನು ತೋಟಗಾರಿಕೆ ಇಲಾಖೆಯಲ್ಲಿ ಅನುದಾನದಲ್ಲಿ ಕೊಡ್ತಕ್ಕಂಥ ನರ್ಸರಿ ಮಾಡ್ತಕ್ಕಂಥದ್ದು ಅಥವಾ ಆಲ್ರೆಡಿ ಮಾಡಿರ್ತಕ್ಕಂಥವ್ರಿಗೆ ಸ್ಕಿಲ್ ಟ್ರೈನಿಂಗ್ ಕೊಡ್ತಕ್ಕಂಥದ್ದು ಕೊಟ್ಟಿದ್ದೀವಿ. ಸುಮಾರು 40 ಜನಕ್ಕೆ ಈ ಒಂದು ತರಬೇತಿ ಕೊಟ್ಟಿದ್ದೀವಿ. ಎಷ್ಟು ದಿನ ತರಬೇತಿ ಇದು ಸರ್? ಇದು ಅಷ್ಟೇ, 20 ದಿವಸ ಕಂಪಲ್ಸರಿ ಇರಬೇಕಾಗ್ತದೆ ಸರ್. ಇಲ್ಲಿ ಏನೆಲ್ಲ ಕಲಿಸ್ತೀರಿ ನೀವು ಇವರಿಗೆ ನರ್ಸರಿ? ಇವರಿಗೆ ಮೊದಲನೇದಾಗಿ ನರ್ಸರಿ ಮಾಡೋದ್ರಿಂದ ಇವರಿಗೆ ಸ್ಟಾರ್ಟ್ ಮಾಡ್ತೀವಿ ಸರ್. ಅವ್ರಿಗೆ ಕಾಯರ್ ಪಿತ್ತನ್ ತರ್ತಕ್ಕಂಥದ್ದು, ಕಾಯರ್ ಪಿತ್ತನ್ನ ಕಾರ್ಬನ್ ಡೈಜಮ್ ಟ್ರೀಟ್ ಮಾಡ್ತಕ್ಕಂಥದ್ದು, ಕಾರ್ಬನ್ ಡೈಜಮ್ ಟ್ರೀಟ್ ಮಾಡಿದ್ರೆ ಎಷ್ಟು ಪರ್ಸೆಂಟೇಜ್ ಸೀಡ್ಸ್ ಜರ್ಮಿನೇಷನ್ ಬರುತ್ತೆ, ಸೀಡ್ಸಲ್ಲೇ ಬರ್ತಕ್ಕಂಥ ರೋಗನ ಹೇಗೆ ನಿವಾರಣೆ ಮಾಡಬೇಕಾಗ್ತದೆ, ಆಮೇಲೆ ಸೀಡ್ಸನ್ನು ಆ ಒಂದು ಟ್ರೇಗ್ ಹಾಕತ್ತವಲ್ಲಿಂದ ಹಿಡಿದು ಅವ್ರ ಹತ್ರಲ್ಲೇ ಮಾಡಿಸ್ತಾ ಹೋಗ್ತೀವಿ. ಟ್ರೇಗ್ ಹಾಕ್ಬೇಕು, ಟ್ರೇನ ಆರ್ಟ್ ಚೇಂಬರ್ಲಿ ಇಡಬೇಕು, ಜರ್ಮಿನೇಷನ್ ಬಂದ ನಂತರ ಟ್ರೇನ ಸಪ್ರೇಟ್ ಮಾಡಿ ಪಾಲಿವಸ್ತಿನ ತೆಗೆದು ನಟ್ಟೋಸ್ ಒಳಗಿಡ್ತಕ್ಕಂಥದ್ದು, ಆಮೇಲೆ ದಿನನಿತ್ಯ ಸಾಯಂಕಾಲ ಅವಕ್ಕೆ ನೀರು ಹಾಕ್ತಕ್ಕಂಥದ್ದು, 12 ದಿವಸಕ್ಕೆ ಇವೆಲ್ಲ ನರ್ಸರಿಂದ ಜರ್ಮಿನೇಷನ್ ಬರ್ತಾ ಹೋಗ್ತೇವೆ ಸರ್. ಈ ಒಂದು ತರಬೇತಿನ ಅವ್ರಿಗೆ ಒಂದು ಸ್ವಂತ ಕಾಲ ಮೇಲೆ ನಿಂತ್ಕೊಳ್ಳೋಕ್ಕೆ ಭಾಳಷ್ಟು ಅನುಕೂಲ ಆಗ್ತಾಯಿದೆ. ಸುಮಾರು ಈ 40 ಜನದಲ್ಲಿ ಒಂದು 20-25 ಜನ ಈ ಒಂದು ನರ್ಸರಿನ ನಿರಂತರವಾಗಿ ಈಗ ಮಾಡ್ಕೊಂಡು ಹೋಗ್ತಿದ್ದಾರೆ. ಸುಮಾರು ಕೆಲವರೆಲ್ಲ ಈಗ ವರ್ಷಕ್ಕೆ 4-5 ಲಕ್ಷ ಅರ್ನ್ ಮಾಡ್ತಕ್ಕಂಥ ಈ ನರ್ಸರಿಲಿ ಇರ್ತಕ್ಕಂಥವ್ರು ಸಹ ಇದ್ದಾರೆ ಸರ್. ಅಂದರೆ ಅವ್ರಿಗೊಂದಿಷ್ಟು ಭೂಮಿ ಇರಬೇಕಾಗುತ್ತೆ? ಖಂಡಿತ, ಅವರಿಗೆ ಒಂದು 10-20 ಗುಂಟೆ ಜಮೀನಿದ್ರೆ ಅವ್ರು ಆಲ್ರೆಡಿ ಬೋರ್ ಇದ್ದು ಅಥವಾ ಅಕ್ಕಪಕ್ಕ ಬೋರಿಂದ ನೀರು ತಗೊಂಡು ಈ ಒಂದು ನರ್ಸರಿ ಸ್ಟಾರ್ಟ್ ಮಾಡಿದ್ದಾರೆ ಸರ್. ಪಾಲಿ ಹೌಸು ಇರಲೇಬೇಕಾ ಸರ್? ಪಾಲಿ ಹೌಸು ಇಲ್ಲದೆ ಎದುರು ನಡೆಯುತ್ತೆ. ಏನಂದರೆ ನಾವು ಹೊಸ್ತಾಗಿ ಸೀಡ್ಸ್ ಹಾಕಿದಾಗ ಜರ್ಮಿನೇಷನ್ ಬರಬೇಕು ಅಂದರೆ ಅದು ಈಟ್ ಚೇಂಬರ್ ಬೇಕಾಗುತ್ತೆ. ಕೆಲವರೆಲ್ಲ ಏನು ಮಾಡ್ಕೊಂಡಿದ್ದಾರೆ ಅಂದರೆ ಸಿಂಪಲ್ಲಾಗಿ ಪ್ಲಾಸ್ಟಿಕ್ ಒದಕ್ಕೆ ಮಾಡ್ಕೊಂಡು ಪ್ಲಾಸ್ಟಿಕ್ ಒಳಗಡೆ ಒಂದು 2 ಡೇಸ್ ಇಟ್ಬಿಡ್ತಾರೆ ಕ್ಲೋಸ್ ಮಾಡಿ, ಜರ್ಮಿನೇಷನ್ ಬಂದ ತಕ್ಷಣ ಅವರು ಗ್ರೀನ್ ಹೌಸಲ್ಲಿ ತೆಗೆದುಬಿಟ್ಟು ಇಟ್ಕೊಂಡು ಅವರು ಮಾಡ್ತಾಯಿದ್ದಾರೆ ಸರ್. ಇಲ್ಲೂ ಸಹ ಇದು ಬೇರೆ ಬೇರೆ, ನೀವು ಹೇಳಿದ್ದು ಬಹುತೇಕ ತರಕಾರಿ ಬೆಳೆಗಳಿಗೆ ಆಯಿತು, ಈ ಹೂವಿನ ಬೆಳೆಗಳಿಗೆ ಆಗ್ಬೋದು ಅಥವಾ ಬೇರೆ ತೆಂಗು, ಅಲ್ಲೂ ಸಹ ಸಸ್ಯವನ್ನು ಉತ್ಪಾದನೆ ಮಾಡುವಂಥದ್ದು, ತೆಂಗು ಅಡಿಕೆ ಹಾಗೇನೆ ಕೆಲವೊಂದು ಬಳ್ಳಿ, ಈ ಮೆಣಸು ಬಳ್ಳಿ ಬರುತ್ತೆ, ಇವನ್ನು ಎಲ್ಲ ಕಲಿಸ್ತೀರಾ ಹೇಗೆ ಸರ್? ಅವ್ರಿಗೆ ನರ್ಸರಿ ಅಂದ ತಕ್ಷಣ ಎಲ್ಲ ನರ್ಸರಿ ಬರೋಂಥ ಎಲ್ಲ ಮಾಹಿತಿನ ಅವ್ರಿಗೆ ಕೊಡ್ತಾ ಹೋಗ್ತೀವಿ. ಎಲ್ಲ ತರ ಗಿಡಗಳು ಮಾಡ್ತಕ್ಕಂಥದ್ದು, ಗ್ರಾಫ್ಟಿಂಗ್ ಮಾಡ್ತಕ್ಕಂಥದ್ದು, ಗ್ರಾಫ್ಟಿಂಗ್ ಹೇಗೆ ಮಾಡಬೇಕು, ಸೀಬಿನಲ್ಲಿ ಗ್ರಾಫ್ಟಿಂಗ್ ಹೇಗೆ ಮಾಡಬೇಕು, ಆ ಗ್ರಾಫ್ಟಿಂಗ್ ಸೆಲೆಕ್ಟ್ ಮಾಡ್ತಕ್ಕಂಥ ಸಯಾನ ಹೇಗಿರಬೇಕು ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೀವಿ. ಮ್ಯಾಂಗೋ ಗ್ರಾಫ್ಟಿಂಗ್ ಮಾಡ್ತಕ್ಕಂಥದ್ದು, ಈಗ ಮ್ಯಾಂಗೋ ಅವರು ಆ ವಾಟೆ ಅಂತ ನಾವೇನು ಹೇಳ್ತೀವಿ ಸ್ಟೌನ್ ಅಂತ ತಂದ ಮೇಲೆ ಜರ್ಮಿನೇಷನ್ ಬಂದು ಪ್ಯಾಕೆಟ್ಗೆ ಹಾಕಿದ ಮೇಲೆ ಆ ಸ್ಟೋನ್ ಗ್ರಾಫ್ಟಿಂಗ್ ಆದರೆ ಹೇಗೆ ಮಾಡಬೇಕು ಅಥವಾ ಇನ್ಸ್ಟಿಟ್ಯೂಟ್ ಗ್ರಾಫ್ಟಿಂಗ್ ಆದರೆ ಹೇಗೆ ಮಾಡಬೇಕು ಅದೆಲ್ಲ ಮಾಹಿತಿ ಕೊಡ್ತಾ ಹೋಗ್ತೀವಿ. ಅವರು ಆ ಒಂದು ಗ್ರಾಫ್ಟಿಂಗ್ ಮಾಡಿದ ನಂತರ ಆ ಸಸಿ ನಾವೇ ಪರ್ಚೇಸ್ ಮಾಡ್ತೀವಿ ಸರ್. ಹೆಲ್ತಿ ಸೀಡ್ಲಿಂಗ್ಸ್ ಬಂದಿರತಕ್ಕಂಥ ನಾವೇ ಪರ್ಚೇಸ್ ಮಾಡಿ ಅವ್ರಿಗೆ ಸ್ಟ್ರೇಟ್ ಅಂತ ಕೊಡ್ತೀವಿ. ಜೊತೆಗೆ ಇದು ಅಲ್ಲದಲ್ಲೇ ಅವರು ಫಾರೆಸ್ಟ್ ನರ್ಸರಿ ಅಂತಲೂ ಅವರೆಲ್ಲ ಮಾಡೋಕ್ಕೆ ಒಂದು ಅವಕಾಶ ಇದೆ ಸರ್. ಫಾರೆಸ್ಟಲ್ಲಿ ಬೇವ್ ಆಗ್ಬೋದು, ಎಬ್ಬೇವ್ ಆಗ್ಬೋದು, ಟೀಕ್ ಆಗ್ಬೋದು, ಇದು ನರ್ಸರಿಗೆ ಅಲ್ಲಿಂದ ಡಿಮ್ಯಾಂಡ್ ಬರುತ್ತೆ. ಸೊ ಆ ಥರ ಡಿಮ್ಯಾಂಡ್ ಬಂದಂಥ ಟೈಮಲ್ಲಿ ಒಂದು ಗಿಡಕ್ಕೆ 2 ರೂಪಾಯಿ 3 ರೂಪಾಯಿ ನರ್ಸರಿ ಕೊಡ್ತಾರೆ ಅವರು. ಆ ಒಂದು ನರ್ಸರಿನ ಇವರು ಮಾಡೋದ್ರಿಂದ ವರ್ಷಕ್ಕೆ ಅವರು 2 ಲಕ್ಷ 3 ಲಕ್ಷ ಇನ್ಕಮನ್ನು ತಯಾರು ಮಾಡಲಿಕ್ಕೆ ಅಭಿವೃದ್ಧಿ ಪಡಿಸ್ಬೋದು ಸರ್ ಇವನ್ನೆಲ್ಲ ರೈತರು. ಆ ತಯಾರಾಗ್ತಾರೆ, ಆಗ್ತಾ ಇದಾರೆ ಸರ್, ಆಗ್ತಾ ಇದಾರೆ. ಸ್ಕಿಲ್ ಇಂಡಿಯಾದ ಈ ಎರಡು ಕಾರ್ಯಕ್ರಮಗಳನ್ನ ನಿರಂತರವಾಗಿ ಕೆವಿಕೆಯಲ್ಲಿ ಮಾಡ್ತಾ ಬಂದಿದ್ದೀವಿ. ರಾಜಣ್ಣ ಅವರೇ, ನೀವು ಮೂಲತಃ ಮಣ್ಣು ವಿಜ್ಞಾನಿಗಳು, ಜೊತೆಗೆ ಕಾರ್ಯಕ್ರಮ ನಿರೂಪಕರಾಗಿ ಸಾಕಷ್ಟು ಕಡೆ ನೀವು ಭಾಗವಹಿಸ್ತಾ ಇರ್ತೀರಿ ಬೇರೆ ಬೇರೆ ತರಬೇತಿ ಕಾರ್ಯಕ್ರಮಗಳಲ್ಲಿ. ಹೇಳಿ, ಮಣ್ಣಿನ ಒಂದು ಪರೀಕ್ಷೆಯ ಅವಶ್ಯಕತೆ ಬಹಳ ಇದೆ ಅಂದ್ರೂ ಈಗಲೂ ಸಹ ಕೆಲವೊಂದು ಕ್ಷೇತ್ರಗಳಲ್ಲಿ ನಾವು ಮಣ್ಣಿನಿಂದ ಉದ್ಭವಿಸಬಹುದಾದಂತಹ ತೊಂದರೆಗಳನ್ನ ಬೆಳೆಗಳಲ್ಲಿ ಕಾಣ್ತಾ ಇದ್ದೀವಿ. ಖಂಡಿತ ಖಂಡಿತ ಸರ್, ನೀವು ಹೇಳ್ತಕ್ಕಂಥದ್ದು ಅಕ್ಷರಶಃ ಸತ್ಯ. ಇದು ಈ ಮಣ್ಣು ಪರೀಕ್ಷೆ ಬಗ್ಗೆ ಸಾಕಷ್ಟು ಮಾಹಿತಿ ಕೊಡ್ತಾ ಇದ್ದೀವಿ ಇತ್ತೀಚೆಗೆ. ಸುಮಾರು ಈಗ ಒಂದು 2005 ನಾವು ಇಂದು ಮಣ್ಣು ಪರೀಕ್ಷೆ ಮಾಡೋಕ್ಕೆ ಶುರು ಮಾಡಿದ್ದು. ಸೊ ಸಾಕಷ್ಟು ಜನಕ್ಕೆ ಒಂದು ಅವೇರ್ನೆಸ್ ಇನ್ನೂ ಕಡಿಮೆ ಇದೆ ಸರ್. ಸುಮಾರು ನಾವು ಮೊದಲೇನೋ ಒಂದು 15-20% ಜನಕ್ಕಷ್ಟೇ ಇದ್ದಿದ್ದು ಈಗ ಒಂದು 50-60% ಜನಕ್ಕೆ ಬಂದಿದೆ ಒಂದು ಅವೇರ್ನೆಸ್ ಪರೀಕ್ಷೆ ಮಾಡಬೇಕು ಅಂತ. ಏನಕ್ಕೆ ಬಂದಿದೆ ಅಂದರೆ ತಾವು ಬೆಳೀತಕ್ಕಂಥ ಬೆಳೆಯಲ್ಲಿ ನಿರಂತರವಾಗಿ ಇಳುವರಿ ಕಡಿಮೆ ಆಗ್ತಾ ಬಂದಿದೆ. ಸೊ ಅವ್ರಿಗೇನು ಒಂದೇ ಅದೇ ಗೊಬ್ಬರ ಹಾಕ್ತೀವಿ, ವ್ಯವಸಾಯ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಇಳುವರಿ ಕಡಿಮೆ ಬರ್ತಾ ಇದೆಯಲ್ಲ, ಇದೇನು ಪ್ರಾಬ್ಲಮ್ ಅಂತ ಅವರೇ ಒಂದು ಅರಿತ್ಕೊಂಡು ಈಗ ಅಲ್ಲಿ ಎಲ್ಲ ಕಡೆ ಕೇಳಿದಾಗ ಮಣ್ಣಿನ ಪರೀಕ್ಷೆ ಮಾಡಿಸಿ, ಮಣ್ಣಿನ ಫಲವತ್ತತೆ ನೋಡಿ, ಒಂದು ಮಾಹಿತಿ ಎಲ್ಲ ಕಡೆ ಬರ್ತಾ ಇದೆ. ಇದ್ರ ಜೊತೆಗೆ ನಾವು ಅವೇರ್ನೆಸ್ ಕೊಡ್ತಾ ಇದೀವಿ. ಒಂದು ಸಾಯಿಲ್ ಹೆಲ್ತ್ ಕ್ಯಾಂಪ್ಗಳಾಗ್ಬೋದು, ರೈತರನ್ನ ಸೇರಿಸಿ ಒಂದು ಕಾರ್ಯಕ್ರಮ ಮಾಡ್ತಕ್ಕಂಥದ್ದಾಗ್ಬೋದು. ಈ ಒಂದು ಕಾರ್ಯಕ್ರಮದಲ್ಲಿ ಅವ್ರಿಗೆ ಈ ಮಣ್ಣಲ್ಲಿರ್ತಕ್ಕಂಥ ಸಾವಯವ ಇಂಗಾಲ ಅಂತ ನಾವೇನು ಹೇಳ್ತೀವಿ, ಇದು ನಿರಂತರವಾಗಿ ಕಡಿಮೆ ಆಗ್ತಾ ಬರ್ತಾ ಇದೆ. ಸೊ ಬೆಳೆ ಬೆಳೀಲಿಕ್ಕೆ ಸಾವಯವ ಇಂಗಾಲ 0.5 ಇರಲೇಬೇಕು. ತುಂಬ ಜನ ರೈತರಿಗೆ ಕೊಟ್ಟಿಗೆ ಗೊಬ್ಬರ ಹಾಕೋದನ್ನ ನಿಲ್ಲಿಸಿದ್ದಾರೆ, ಅದನ್ನ ರೀಸನ್ನು ಕೊಟ್ಟಿಗೆ ಗೊಬ್ಬರ ಸಿಗ್ತಿಲ್ಲ, ದನ ಕರುಗಳಿಲ್ಲ ಅಂತ ಹೇಳ್ತಾರೆ. ಸೊ ಹಸಿರೆಲ್ಲ ಗೊಬ್ಬರ ಮಾಡಲಿಕ್ಕೆ ಟೈಮ್ ಸಿಗಲ್ಲ, 7 ಬೆಳೆ ಮಾಡ್ತಕ್ಕಂಥ ಪ್ರದೇಶದಲ್ಲಿ ನೀರು ಬಿಟ್ಟ ತಕ್ಷಣ ಬೆಳೆ ಮಾಡ್ತಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಈ ಒಂದು ಆರ್ಗ್ಯಾನಿಕ್ ಕಾರ್ಬನ್ ಅಂತ ಏನು ಹೇಳ್ತೀವಿ, ಇದು ಕಡಿಮೆ ಆಗ್ತಾ ಬರೋದ್ರಿಂದ ಕೊಟ್ಟಂಥ ಗೊಬ್ಬರನ ಬೆಳೆ ತಗೊಳ್ಳಿಕ್ಕೆ ಬೆಳೆಗೆ ಶಕ್ತಿ ಬರ್ತಾ ಇಲ್ಲ. ಕಾರ್ಬನ್ ಇದ್ರೆ ಮಾತ್ರ NPK ಬೆಳೆ ತಗೊಂತಾ ಹೋಗುತ್ತೆ ನಿರಂತರವಾಗಿ, ಕಾರ್ಬನ್ ಇಲ್ಲ ಅಂದರೆ ತಗೊಳಲ್ಲ. ಈ ಒಂದು ಕಾರ್ಬನ್ ಜಾಸ್ತಿ ಮಾಡಲಿಕ್ಕೆ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ರೈತರಿಗೂ ಮಾಹಿತಿ ಕೊಡ್ತಾ ಹೋಗ್ತಾ ಇದ್ದೀವಿ. ಜೊತೆಗೆ ಈ ಕಬ್ಬಿನ ರವದೆ ಆಗ್ಬೋದು, ಭತ್ತದ ಹುಲ್ಲಾಗ್ಬೋದು, ಇದು ಕಟಾವ ಆದ ನಂತರ ಅದನ್ನು ಭೂಮಿಗೆ ಸೇರಿಸ್ತಕ್ಕಂಥದ್ದು ಭಾಳಷ್ಟು ಇಂಪಾರ್ಟೆಂಟು. ಸೊ ಈಗೇನಾಗ್ತದೆ, ಮೊದಲೆಲ್ಲ ಬೆಂಕಿ ಹಾಕ್ಬಿಡ್ತಾ ಇದ್ರು, ಬೆಂಕಿ ಹಾಕ್ದಾಗ ಎಲ್ಲ ಪೂರ್ತಿ ಹೋಗ್ತಾ ಇತ್ತು. ಸೊ ಈಗ ಏನು ಮಾಡ್ತಾರೆ, ರೈತರಿಗೆ ಸ್ವಲ್ಪ ಅವೇರ್ನೆಸ್ ಬಂದಿದೆ, ಬೆಂಕಿ ಹಾಕ್ತಕ್ಕಂಥವ್ರು ಕಡಿಮೆ ಆಗಿದ್ದಾರೆ, ಅದನ್ನು ಅಲ್ಲೇ ಒಂದು ಇನ್ಕಾರ್ಪೊರೇಟ್ ಮಾಡಿ ಆ ಒಂದು ಕಾರ್ಬನ್ನ ಸಾಮಾನ್ಯತೆಯನ್ನು ಕಾಪಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಸರ್. ಸ್ವಲ್ಪ ಒಂದಿಷ್ಟು ಜಾಗೃತಿ ಮೂಡ್ತಾ ಇದೆ. ಖಂಡಿತ ಖಂಡಿತ ಮೂಡ್ತಾ ಇದೆ ಸರ್. ಈಗ ಪೋಷಕಾಂಶಗಳ ನಿರ್ವಹಣೆಯಲ್ಲಿ ನೀವು ಸಹ ಅಗ್ರಿ ಕ್ಲಿನಿಕ್ ಮೂಲಕ ಸಾಕಷ್ಟು ಕಾರ್ಯಕ್ರಮಗಳನ್ನು ನಡೆಸ್ತಾ ಇರ್ತೀವಿ. ಅಗ್ರಿ ಕ್ಲಿನಿಕ್ಗೆ ಬರುವಂತವರು ಸಾಮಾನ್ಯವಾಗಿ ಯಾವ ರೀತಿಯ ಒಂದು ಉದ್ದೇಶಗಳನ್ನ ಇಟ್ಕೊಂಡು ಅಥವಾ ಸಮಸ್ಯೆಗಳನ್ನ ಇಟ್ಕೊಂಡು ನಿಮ್ಮಲ್ಲಿ ಬರ್ತಾರೆ ಸರ್? ಈಗ ನಮ್ಮಲ್ಲಿ ಈಗ ವಿಶೇಷವಾಗಿ ಅಗ್ರಿ ಕ್ಲಿನಿಕ್ ಅಂತ ನಮ್ಮಲ್ಲಿ ಮೈಸೂರಲ್ಲಿ ರಾಮಾನುಜ ರೋಡ್ ಅಲ್ಲಿ ಮಾಡಿದೀವಿ. ಇನ್ನೊಂದು ಘಟಕನ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಾಡಿದೀವಿ. ನಿರಂತರವಾಗಿ ರೈತರುಗಳ ಒಂದು ಸಂಪರ್ಕ ಇದೆ ಸರ್. ಈಗ 2-3 ವರ್ಷದಿಂದ ರೈತರು ಬರ್ತಕ್ಕಂಥ ರೈತರುಗಳು ಡಾಟಾ ನಮ್ಮ ಹತ್ರ ಇಟ್ಕೊಂಡಿದ್ದೀವಿ. ನಿರಂತರವಾಗಿ ಏನೇ ಬೆಳೆ ಮಾಡಿದ್ರು ನಿರಂತರವಾಗಿ ನಮ್ಮಲ್ಲಿ ಬಂದು ಮಾಹಿತಿಯನ್ನು ತಡೀತಾರೆ. ಒಂದು ವಿಶೇಷ ಅಂದರೆ ಯಾರೇ ರೈತರು ಬಂದ್ರು ಆ ಒಂದು ನ್ಯೂನತೆ ಇರ್ತಕ್ಕಂಥ ಗಿಡನ ತೊಗೊಂಬರ್ಬೇಕು. ಪೋಷಕಾಂಶ ನ್ಯೂನತೆ ಆಗ್ಬೋದು ಅಥವಾ ಕೀಟಗಳ ಬಾಧೆ ಆಗ್ಬೋದು, ಈ ಗಿಡನ ಒಂದು ಇಟ್ಕೊಂಡು ಆ ಒಂದು ನಮ್ಮ ಡಯಾಗ್ನೋಸಿಸ್ ಸೆಂಟ್ರ್ ತರ್ತಕ್ಕಂಥದ್ದು ವಿಶೇಷ. ತಂದ ನಂತರ ನಮ್ಮಲ್ಲಿರ್ತಕ್ಕಂಥ ವಿಜ್ಞಾನಿಗಳು ಅದನ್ನು ಪರೀಕ್ಷೆ ಮಾಡಿ ಅದಕ್ಕೆ ಏನು ಮೆಡಿಸಿನ್ ಕೊಡಬೇಕು, ಏನು ಪ್ರಾಬ್ಲಮ್ ಅಂತ ರೈತರಿಗೆ ಫಸ್ಟ್ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ನಿಮ್ಮ ಅಕ್ಕಪಕ್ಕ ಈ ಥರ ಬಂದರೆ ಅವ್ರನ್ನೂ ಕಳಿಸ್ಕೊಡಪ್ಪ ಅಥವಾ ಈ ಒಂದು ಮಾಹಿತಿ ಕೊಡು, ಇನಿಷಿಯಲಾಗಿ ಹೆಂಗೆ ಐಡೆಂಟಿಫೈ ಮಾಡ್ಬೋದು ಈ ಒಂದು ರೋಗನ, ಆವಾಗಲೇ ನೀವು ಔಷಧಿ ಏನು ಹೊಡಿಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತಾರೆ. ಇದೊಂದು ವಿಶೇಷವಾಗಿ ಅವರಿಗೆ ರೈತರಿಗೆ ತಲುಪ್ತಾ ಹೋಗ್ತಾ ಇದೆ. ಅವ್ರಿಗೆ ಸೂಕ್ಷ್ಮವಾಗಿ ಮೋಡ ಬಂದ ತಕ್ಷಣ ಬೇರೆ ಬೇರೆ ರೋಗಗಳು ಬರ್ತಕ್ಕಂಥದ್ದು, ಈ ಒಂದು ಮಾಹಿತಿನ ಒಂದು ನಮ್ಮಲ್ಲಿರ್ತಕ್ಕಂಥ 2,000-3,000 ಜನ ನಮ್ಮ ಫೋನ್ ನಂಬರ್ಲಿರ್ತಕ್ಕಂಥ ರೈತರಿಗೆಲ್ಲ ಮಾಹಿತಿ ಆಗ್ತಾ ಹೋಗ್ತೀವಿ. ಇದನ್ನು ಜೊತೆಗೆ ಒಂದು ಈ ಮಳೆ ಬರ್ತಕ್ಕಂಥದ್ದು, ವೆದರ್ ಪ್ಯಾರಾಮೀಟರ್ಸ್ ಏನಿದೆ ಇದೆಲ್ಲ ಮಾಹಿತಿ ಕೊಡ್ತಾ ಹೋಗ್ತೀವಿ. ಜೊತೆಗೆ ಒಂದು ಪೋಷಕಾಂಶ ನಿರ್ವಹಣೆ ಹೇಗೆ ಮಾಡಬೇಕು ಮಣ್ಣಲ್ಲಿ, ನೀವು ಲಿಕ್ವಿಡ್ ಫರ್ಟಿಲೈಸರ್ ಕೊಡೋದಾದ್ರೆ ಎಷ್ಟು ದಿನ ಕೊಡಬೇಕು, ಯಾವಾಗ ಕೊಡಬೇಕು, ಆಮೇಲೆ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಅಂದರೆ ಮಣ್ಣಿನ ರಸಸಾರ ಆಧಾರದ ಮೇಲೆ ಯಾವ ಬೆಳೆ ಮಾಡಿದರೆ ನಿಮಗೆ ಸೂಕ್ತ, ಎಷ್ಟು ಅದರಲ್ಲೇ ನಿಮಗೆ ಬೆಳೆ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀವಿ ಸರ್. ಇನ್ನು ಮುಖ್ಯವಾಗಿ ಹೇಳೋದೇನು ಅಂದರೆ, ಈ ರೀತಿಯ ಒಂದು ಸ್ಕಿಲ್ ಇಂಡಿಯಾ ಕಾರ್ಯಕ್ರಮಗಳು ಎರಡು ಅಂತೂ ನೀವು ನಡೆಸ್ತಾ ಇದ್ದೀರಿ. ಖಂಡಿತ ಮಾಡ್ತೀವಿ. ನೀವು ಮಾತಾಡ್ತಾ ಹೇಳಿದ್ರಿ ಕೆಲವೊಮ್ಮೆ ಸ್ಪರ್ಧೆಗಳನ್ನು ಏರ್ಪಡಿಸೋದಿದೆ ಅಂತ ಆ ಬಗ್ಗೆ ಒಂದಿಷ್ಟು ಮಾಹಿತಿ ಮಾಡಿಕೊಡಿ ಸರ್. ನಾವು ಆಕ್ಚುಲಿ ಈಗ ರೈತರಿಗೆ ಅವರ ಬೆಳೆದಂಥ ಬೆಳೆ ಅಂದರೆ ತುಂಬ ಚೆನ್ನಾಗಿ ಬೆಳೆದಂಥ ರೈತರನ್ನ ಐಡೆಂಟಿಫೈ ಮಾಡ್ತಾ ಹೋಗ್ತೀವಿ ಸರ್. ಈ ನಮ್ಮ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆ ಭಾಗದಲ್ಲಿ ಶ್ರೀ ಸುಂದರಮ್ಮ ದುಗ್ಗಟ್ಟಿ ಇವರ ಪ್ರತಿಷ್ಠಾನ ಅಂತ ಒಂದು ಪ್ರತಿಷ್ಠಾನ ಇದೆ. ಅವ್ರು ನಿರಂತರ 15 ವರ್ಷದಿಂದ ರೈತರು ಈ ಭಾಗಕ್ಕೆ ಈ ಒಂದು ಅವ್ರ ಹೆಸರಲ್ಲಿ ನಗದು ಮತ್ತು ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ. ಸೊ ಇದರಲ್ಲಿ ಏನಾಗಿದೆ, ನಿರಂತರ 15 ವರ್ಷದಿಂದ ಬೇರೆ ಬೇರೆ ಬೆಳೆನ ಬೇರೆ ಬೇರೆ ತಾಲೂಕಲ್ಲಿ ನಾವು ಒಂದು ಸೆಲೆಕ್ಟ್ ಮಾಡ್ತೀವಿ ಸರ್. ಯಾಕಂದ್ರೆ ಆ ತರ ಬೇರೆ ಬೇರೆ ಬೆಳೆನ ಬೇರೆ ಬೇರೆ ತಾಲೂಕಲ್ಲಿ ಈಗ ಹೆಚ್ಚಾಗಿ ರೈತರು ಬೆಳೀತಕ್ಕಂಥ ಬೆಳೆಗಳನ್ನ ನಾವು ನೋಡೋದಾದ್ರೆ ಈಗ ನಂಜನಗೂಡು ಭಾಗದಲ್ಲಿ ಹೆಚ್ಚಾಗಿ ಭತ್ತ ಬೆಳೀತಾರೆ. ಸೊ ಭತ್ತ ಬೆಳೀತಕ್ಕಂಥ ರೈತರಲ್ಲಿ ಐಡೆಂಟಿಫೈ ಮಾಡಿ ನಮಗೆ ಅತ್ಯುತ್ತಮ ಬೆಳೆಗಾರ ಅಂತ ನಾವು ಐಡೆಂಟಿಫೈ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಈಗ ಹಾಗಾಗಿ ಹೆಚ್ಚಾಗಿ ಬೆಳೀತಕ್ಕಂಥ ಬೆಳೆನ ಕನ್ಸಿಡರ್ ಮಾಡ್ಕೊಂಡು ಈ ಒಂದು ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ ನಂಜನಗೂಡು ತಾಲೂಕಲ್ಲಿ ಭತ್ತ ಬೆಳೀತಕ್ಕಂಥ ರೈತರನ್ನ ಸೆಲೆಕ್ಟ್ ಮಾಡ್ತೀವಿ. ಅದೇ ರೀತಿ ಯಳಂದೂರು ಭಾಗದಲ್ಲಿ ಬಾಳೆ ಬೆಳೀತಕ್ಕಂಥ ರೈತರು ಯಾರು ಬಾಳೆ ಹೆಚ್ಚಾಗಿ ಬೆಳೀತಾರೆ, ಈಗ ಸಪೋಸ್ ಬಾಳೆ ನೇಂದ್ರ ಆಗ್ಬೋದು, ಏಲಕ್ಕಿ ಆಗ್ಬೋದು, ಅಥವಾ ಪಚ್ಚಬಾಳೆ ಆಗ್ಬೋದು, ಮೂರು ಬೆಳೆ ಇದೆ. ಅದರಲ್ಲಿ ಹೆಚ್ಚಾಗಿ ಏರಿಯಾ ಯಾವುದಿದೆ ಅಂತ ಇಲಾಖೆ ಸಂಪರ್ಕಿಸಿ ಇಲಾಖೆಯಲ್ಲಿ ಈ ಬೆಳೆ ಜಾಸ್ತಿ ಇದೆ ಅಂತ ರೈತರನ್ನ ನಾವು ಮೊದಲನೇ ಪ್ರೈಸು ಎರಡನೇ ಪ್ರೈಸ್ ಅಂತ ಡಿಕ್ಲೇರ್ ಮಾಡ್ತೀವಿ. ಅದು ಬಿಟ್ಟರೆ ಕೊಳ್ಳೇಗಾಲ ತಾಲೂಕಲ್ಲಿ ಕಬ್ಬಲ್ಲಿ ಸೆಲೆಕ್ಟ್ ಮಾಡ್ತಾ ಹೋಗ್ತೀವಿ ಸರ್. ಕಬ್ಬಲ್ಲಿ ಹೆಚ್ಚಿಗೆ ಇಳುವರಿ ಯಾರು ಪಡೆದಿದ್ದಾರೆ ಅಂತ ರೈತನ ಸೆಲೆಕ್ಟ್ ಮಾಡ್ತೀವಿ. ಹನೂರಲ್ಲಿ ಮೇಜಿನ ಬಗ್ಗೆ, ಮೇಜು ತುಂಬ ಬೆಳೀತಾ ಇರೋದ್ರಿಂದ ಆ ಮೇಜಲ್ಲಿ ಯಾರು ತುಂಬ ಚೆನ್ನಾಗಿ ಬೆಳೆದಿದ್ದಾರೆ ಅದನ್ನು ಕನ್ಸಿಡರ್ ಮಾಡ್ತೀವಿ. ಅದು ಬಿಟ್ಟರೆ ಗುಂಡುಪೇಟೆನಲ್ಲಿ ಬೀನ್ಸ್ ಅಥವಾ ಆಡ್ಲಾಂಗ್ ಬೀನ್ಸ್ ಅಂತ ಹೆಚ್ಚಾಗಿ ಬೆಳೀತಾರೆ, ವಿಶೇಷವಾಗಿ ತರಕಾರಿ ಬೆಳೀತಕ್ಕಂಥ ಪ್ರದೇಶ. ಅಲ್ಲಿ ಈ ಒಂದು ಇದನ್ನು ತೋಟಗಾರಿಕೆ ಇಲಾಖೆ ಜೊತೆ ಸಹಯೋಗದೊಂದಿಗೆ ಇದನ್ನು ಮಾಡ್ತೀವಿ. ಚಾಮರಾಜನಗರದಲ್ಲಿ ತರಕಾರಿ ಬೆಳೆಯಲ್ಲಿ ವಿಶೇಷವಾಗಿ ಟೊಮೆಟೊ ಬೆಳೀತಕ್ಕಂಥ ರೈತರಿದ್ದಾರೆ, ಆ ರೈತರಲ್ಲಿ ನಾವು ಈ ಒಂದು ರೈತರನ್ನ ಐಡೆಂಟಿಫೈ ಮಾಡಿ ನಮ್ಮ ಸುತ್ತೂರು ಜಾತ್ರೆ ಸಂದರ್ಭದಲ್ಲಿ ವೇದಿಕೆ ಮೇಲೆ ಅವರಿಗೆಲ್ಲ ಸನ್ಮಾನಿಸಿ ಈ ಒಂದು ಪ್ರೈಸನ್ನು ಎನ್ಕರೇಜ್ ಮಾಡತಕ್ಕಂಥ ಸಂದರ್ಭದಲ್ಲಿ ಕೊಡ್ತೀವಿ ಸರ್. ಈಗ 2022 ಇದೇ ರೀತಿ ಇದೇ ಬೆಳೆಗಳಿಗೆ ನಡೀತಾ ಇದೆ. ಈ ವರ್ಷ ಇದನ್ನು ಲಾಸ್ಟ್ ಇಯರ್ ಮಾಡಲಿಲ್ಲ ಈ ಕೋವಿಡ್ ಇದರಿಂದ, ಈ ವರ್ಷ ರೈತನ ಸೆಲೆಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದಕ್ಕೆ ಸದ್ಯದಲ್ಲೇ ಅವರಿಗೆ ರೈತರಿಗೆ ಒಂದು ಮಾಹಿತಿ ಕೊಡ್ತಕ್ಕಂಥದ್ದು, ಅಂಥ ರೈತರಿದ್ದರೆ ನಮಗೆ ನೇರವಾಗಿ ಸಂಪರ್ಕ ಮಾಡಿ ಎನ್ರೋಲ್ ಮಾಡಬಹುದು ಅಂತ ನಾನು ಕೇಳ್ಕೊಳ್ತೇನೆ ಸರ್. ಇನ್ನು ಇವತ್ತಿನ ದಿನದಲ್ಲಿ ಸಾವಯವ ಕೃಷಿ ಪದ್ಧತಿ ಬಗ್ಗೆ ಅರಿವು ಮೂಡಿಸೋ ಪ್ರಯತ್ನದಲ್ಲಿ ಎಲ್ಲರೂ ಇದ್ದಾರೆ. ಹೌದು ಸರ್. ನೀವು ಸಹ ನಿಮ್ಮ ಈ ತರಬೇತಿ ಕಾರ್ಯಕ್ರಮ ಆಗ್ಬೋದು ಅಥವಾ ಅಗ್ರಿ ಕ್ಲಿನಿಕಲ್ ಆಗ್ಬೋದು ಅಥವಾ ಬೇರೆ ಇತರ ಕ್ಷೇತ್ರೋತ್ಸವಗಳಲ್ಲಾಗ್ಬೋದು, ಎಷ್ಟು ಮಟ್ಟಿಗೆ ಸಾವಯವ ಕೃಷಿಯ ಒಂದು ಅಗತ್ಯತೆ ಹಾಗೂ ಪ್ರಾಮುಖ್ಯತೆ ಬಗ್ಗೆ ಅರಿವು ಮೂಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ, ಏನೆಲ್ಲ ಕಾರ್ಯಕ್ರಮಗಳಿದೆ? ಸರ್, ಇದು ರಾಸಾಯನಿಕ ಕೃಷಿ ಒಂದು ಕಡೆ ಮಾಡ್ತಾ ಇದ್ರೆ, ಮೇಜರ್ ಫಾರ್ಮಿಂಗ್ ಕಮ್ಯುನಿಟಿಲಿ ಮಾಡ್ತಾ ಇದ್ರೆ, ಸಾವಯವ ಕೃಷಿ ಬರ್ತಕ್ಕಂಥ ಕೆಲವರೇ ಕೆಲವರು ಜನರು ಸಾವಯವ ಕೃಷಿ ಬರ್ತಾ ಇದ್ದಾರೆ. ಯಾರು ಇಂಟ್ರೆಸ್ಟ್ ಆಗಿ ನಾನು ಸಾವಯವ ಕೃಷಿ ಮಾಡ್ತೀನಿ ಅಂತ ಬಂದರೆ, ಫಸ್ಟಿಗೆ ಅವ್ರದ್ದು ಮಣ್ಣನ್ನು ಪರೀಕ್ಷೆ ಮಾಡಿ ಅಂತ ನಾವು ಹೇಳ್ತೀವಿ ಸರ್. ಯಾಕಂದರೆ ಅದರಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ನು 0.5 ಜಾಸ್ತಿ ಇರಬೇಕು. ನಿರಂತರವಾಗಿ 3 ವರ್ಷ ಅವನು ಫರ್ಟಿಲೈಸರ್ ಹಾಕ್ದಂಗೆ ಈ ಸಾವಯವ ಕೃಷಿ ಮಾಡ್ಕೊಂಡು ಬೆಳಿಬೇಕಾಗ್ತದೆ ಸರ್. ಇದ್ರ ಜೊತೆಗೆ ಅವನಿಗೆ ಬರ್ತಕ್ಕಂಥ ಇನ್ಕಮಿನ ಬಗ್ಗೆನೂ ಮಾಹಿತಿ ಕೊಡ್ತೀವಿ. ಸಡನ್ ಅಂತ ಅವರು ಸಾವಯವ ಕೃಷಿಗೆ ಇನ್ವಾಲ್ವ್ ಆದರೆ ಬರ್ತಕ್ಕಂಥ ಆದಾಯ ಕಡಿಮೆ, ಇಳುವರಿ ಕಡಿಮೆ, ಎರಡೂ ಕಡಿಮೆ ಆಗುತ್ತೆ. ಅದರಲ್ಲಿ ಮಾರ್ಕೆಟಲ್ಲಿ ಅವ್ರಿಗೆ ಈ ಒಂದು ಬೆಲೆ ಕಾಂಪಿಟೇಟಿವ್ ಬೆಲೆ ಸಿಗಲ್ಲ. ಸೊ ಹಾಗಾಗಿ ಆ ಒಂದು ಮಾಹಿತಿನೂ ಅವ್ರಿಗೆ ಕೊಡ್ತೀವಿ. ಸೊ ಅವ್ರದ್ದು 2 ಎಕರೆ ಅಥವಾ 3 ಎಕರೆ ಇದೆ ಅಂದರೆ ಒಂದು 2 ಎಕರೆ ಸಾವಯವ ಹೋಗಿ, ಆ 2 ಎಕರೆ ಸಸ್ಟೈನ್ ಆದಮೇಲೆ ಉಳಿದದ್ದು ಸಾವಯವಕ್ಕೆ ನೀವು ಕನ್ವರ್ಟ್ ಮಾಡಿ. ಆಮೇಲೆ ಸಾವಯವ ಮಾಡಬೇಕು ಅಂದರೆ ಏನೆಲ್ಲ ಅವ್ರಿಗೆ ಫೆಸಿಲಿಟೀಸ್ ಇರಬೇಕು, ಎರೆಗೊಬ್ಬರ ಆಗ್ಬೋದು, ಹಸುಗಳಾಗ್ಬೋದು, ಅಲ್ಲಿ ಅವರಿಗೆ ಉಪಯೋಗಿಸ್ತಕ್ಕಂಥ ಜೀವಾಮೃತ ಹೇಗೆ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೀವಿ. ಆಮೇಲೆ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಇರತಕ್ಕಂಥ ಬೆಳೆನ ಸಾವಯವಾಗಿ ಬೆಳೀಲಿಕ್ಕೆ ಅವರಿಗೆ ಉತ್ತೇಜನ ಕೊಡ್ತಾ ಹೋಗ್ತೀವಿ ಸರ್. ಇನ್ನು ಮೌಲ್ಯವರ್ಧನೆ ಕುರಿತಾಗು ಏನಾದರೂ ಪ್ರಯತ್ನಗಳು ನಡೆದಿದೆಯಾ ಸರ್? ಮೌಲ್ಯವರ್ಧನೆ ಈಗ ಇತ್ತೀಚೆಗೆ ನಮಗೆ ಒಂದು ODOP ಅಂತ ಒಂದು ಸೆಂಟ್ರಲ್ ಗೌರ್ಮೆಂಟಿಂದ ಬಂದಿರತಕ್ಕಂಥ ಒನ್ ಕ್ರಾಪ್ ಇನ್ ಒನ್ ಡಿಸ್ಟ್ರಿಕ್ಟ್ ಅಂತ, ಅದರಲ್ಲಿ ನಮ್ಮ ಮೈಸೂರು ಜಿಲ್ಲೆ ಬಾಳೆಗೆ ಸೆಲೆಕ್ಟ್ ಆಗಿರ್ತಕ್ಕಂಥದ್ದು. ಈ ಬಾಳೆಗೆ ನಾವು ಸಾಕಷ್ಟು ಪೌಷ್ಟಿಕಾಂಶ ನಮ್ಮಲ್ಲಿ ಮಾಡ್ತಾ ನಿರಂತರವಾಗಿ 10 ವರ್ಷದಿಂದ ಈ ಬಾಳೆ ಸ್ಪೆಷಲ್ ಅಂತ ಮಾಡ್ತಾ ಇದ್ದೀವಿ. ಹಂಗಾಗಿ ಆ ರೈತರದೆಲ್ಲ ನಮ್ಮ ಹತ್ರ ಬೆಳೀತಕ್ಕಂಥ ರೈತರದೆಲ್ಲ ಮಾಹಿತಿ ನಮ್ಮಲ್ಲಿ ಇದೆ ಸರ್. ಹಾಗಾಗಿ ಬಾಳೆ ಬೆಳೀತಕ್ಕಂಥ ರೈತರಿಗೆ ಮುಂದಿನ ದಿನಗಳಲ್ಲಿ FPO ಅಂತ ಒಂದು ಸಂಘನ ಮಾಡ್ತಾ ಹೋಗ್ತಾ ಇದ್ದೀವಿ. ಈ ಸಂಘದ ಮುಖಾಂತರ ಅವರಿಗೆ ಎಲ್ಲ ಮಾಹಿತಿ, ತಾಂತ್ರಿಕ ಮಾಹಿತಿ ಕೊಡ್ತಕ್ಕಂಥದ್ದು, ಈ ಬಾಳೆ ಬೆಳೆದ ನಂತರ ಅವ್ರು ಎಲ್ಲಿ ಕೊಡಬೇಕು, ಎಲ್ಲಿ ಮಾರ್ಕೆಟಿಂಗ್ ಮಾಡಬೇಕು, ಆಮೇಲೆ ಅದರಲ್ಲ ಏನೇನು ಪ್ರಾಡಕ್ಟ್ಗಳು ಮಾಡಬೇಕು ಅಂತ ಮಾಹಿತಿ ಕೊಡ್ತಾ ಹೋಗ್ತೀವಿ. ಆ ಒಂದು ಪ್ರಾಜೆಕ್ಟು ನಮ್ಮಲ್ಲಿ ಈಗ ಪೈಪ್ಲೈನಲ್ಲಿದೆ ಸರ್. ಈ ಮಾರ್ಚ್ ಒಳಗಡೆ ನಮಗೆ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಅದು ಬಂದ ನಂತರ ಪ್ರೋಸೆಸ್ ಮಾಡ್ತಕ್ಕಂಥದ್ದು, ಕೋಲ್ಡ್ ಸ್ಟೋರೇಜ್ ಮಾಡ್ತಕ್ಕಂಥದ್ದು, ಅವೆಲ್ಲ ಒಂದು ಸ್ಕೀಮಲ್ಲಿದೆ ಸರ್. ಆ ಬಾಳೆ ರೇಟು ಸಡನ್ ಅಂತ ಕಡಿಮೆ ಆಗುತ್ತೆ, ರೈತರಿಗೆ ಬೆಳೆದಿರ್ತಾರೆ, ರೇಟ್ ಸಿಗದಂತ ಸಂದರ್ಭದಲ್ಲಿ ಅದನ್ನ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಟ್ಟು ಮುಂದಿನ ದಿನಗಳಲ್ಲಿ ರೇಟ್ ಜಾಸ್ತಿ ಅದ ಮಾರ್ಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು ಇವೆಲ್ಲ ಕಾರ್ಯಕ್ರಮ. ಆಮೇಲೆ ಪೋಷಕಾಂಶ ನಿರ್ವಹಣೆ ಮಾಡ್ತಕ್ಕಂಥದ್ದು ಇದನ್ನೆಲ್ಲ ಇದೆ. ಜೊತೆಗೆ ಮಾರ್ಕೆಟಿಂಗ್ ಮಾಡ್ತಕ್ಕಂಥದ್ರಲ್ಲೂ ನಾವು ವ್ಯವಸ್ಥೆ ಮಾಡ್ತಾ ಇದೀವಿ ಸರ್. ಈಗ ನೇಂದ್ರ ಆಗ್ಬೋದು, ಕೇರಳದಿಂದ ಮಾರ್ಕೆಟಿಂಗ್ ಬರ್ತಾರೆ, ಅವ್ರಿಗೆ ನೇಂದ್ರ ಬೆಳೆದಂಥ ರೈತರನ್ನ ಒಂದು ಲಿಂಕ್ ಮಾಡಂಗೆ ಕೊಡ್ತಕ್ಕಂಥದ್ದು. ಈಗ ಬಾಳೆ ಪ್ರಕ್ಯೂರ್ ಮಾಡ್ತಕ್ಕಂಥ 2-3 ಜನ ಮೈಸೂರಲ್ಲಿ ಆಫೀಸ್ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಚೆನ್ನಾಗಿ ಬೆಳೆದಿರ್ತಕ್ಕಂಥ ಬೆಳೆ ಬಾಳೆ ಕ್ವಾಲಿಟಿ ಇರ್ತಕ್ಕಂಥದ್ದು ಅವ್ರಿಗೆ ಮಾಹಿತಿ ಕೊಡ್ತಕ್ಕಂಥದ್ದು ಮಾಡ್ತಾ ಇದ್ದೀವಿ ಸರ್. ಇನ್ನು ಎಫ್ ಪಿ ಒ ನೀವು ಹೇಳಿದ್ರಿ, ರೈತ ಉತ್ಪಾದಕರ ಸಂಸ್ಥೆ, ಇದರ ಒಂದು ಸ್ಥಾಪನೆಗೂ ಪ್ರಯತ್ನ ನಡೆದಿದೆ ಅಂತ. ಖಂಡಿತ ಖಂಡಿತ. ಹೇಗಿದೆ, ಆಶಾದಾಯಕವಾಗಿದೆಯಾ ಈಗೆಲ್ಲ ನಡೆಯುವಂತಹ ಪ್ರಕ್ರಿಯೆ ಸರ್? ಈಗ ಬೇರೆ ಬೇರೆ ಕಂಪನಿಯವರು ಬಂದಿದ್ದಾರೆ ಸರ್. ಈಶಾ ಫೌಂಡೇಶನ್ ಅಂತ ಮೊನ್ನೆ ಒಂದು ಬಂದು ಸ್ಟಾರ್ಟ್ ಮಾಡಿದ್ದಾರೆ. ಅವ್ರು ನಮ್ಮ ನೇತೃತ್ವದಲ್ಲಿ ಬಂದು ಕೆ ವಿ ಕೆಗೆ ಬಂದು ಕೆ ವಿ ಕೆಲೇ ಈ ಒಂದು ಮಾಹಿತಿ ಎಲ್ಲ ತಗೊಂಡು ನಮ್ಮ ಸಹಯೋಗದೊಂದಿಗೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸರ್. ಅದೊಂದು ಮೊದಲನೇದಾಗಿ ಅವ್ರು ನಂಜನಗೂಡು ಮತ್ತು ಪಿರಿಯಪಟ್ಟಣ ಎರಡನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅಂದರೆ ನಂಜನಗೂಡಲ್ಲಿ ಬಾಳೆ ಏರಿಯಾ ಬೇರೆ ತಾಲೂಕು ಹೋಲಿಸಿದ್ರೆ ಜಾಸ್ತಿ, ಸುಮಾರು 5,000-6,000 ಎಕರೆಯಷ್ಟು ಬಾಳೆ ಇದೆ. ಅದು ಬಿಟ್ಟರೆ ನೆಕ್ಸ್ಟ್ ಪಿರಿಯಪಟ್ಟಣ ಇದೆ. ಸೊ ಎರಡು ಕಡೆ ಇವರು ಸಂಘದಲ್ಲಿ ಈಗ ಮೆಂಬರ್ ಮಾಡಿದ್ದಾರೆ, ಆ ಡೈರೆಕ್ಟ್ರನ್ನೆಲ್ಲ ಸೆಲೆಕ್ಟ್ ಮಾಡಿದ್ದಾರೆ, ಮೆಂಬರ್ಶಿಪ್ ಕಲೆಕ್ಟ್ ಮಾಡಿ ಆಫೀಸ್ ಮಾಡಿ ಸ್ಟಾರ್ಟ್ ಮಾಡಿದ್ದಾರೆ ಸರ್. ಇದು ಎಫ್ ಎ ಒಂದು ಸಾರಿ ಬಂದ ಮೇಲೆ ಆ ಸಂಘದಿಂದಲೇ ಇದನ್ನು ಮಾನಿಟರ್ ಮಾಡ್ತಾ ಹೋಗ್ತಾರೆ. ಪ್ರೊಕ್ಯೂರ್ಮೆಂಟ್ ಆಗ್ಬೋದು, ಆಮೇಲೆ ಬಾಳೆ ಬೆಳೆಗಾರರಿಗೆ ಒಂದು ಪೋಷಕಾಂಶಗಳ ತಂದುಕೊಡೋದಾಗ್ಬೋದು, ಡ್ರಿಪ್ ಆಗ್ಬೋದು, ಫರ್ಟಿಲೈಸರ್ ಆಗ್ಬೋದು, ಎಲ್ಲ ಸಂಘದ ಮುಖಾಂತರ ಹೋಗ್ತಕ್ಕಂಥದ್ದು. ಆಮೇಲೆ ಯಾರೇ ಹೊರಗಡೆಯಿಂದ ಪರ್ಚೇಸ್ ಮಾಡೋಕ್ಕೆ ಬಂದರೆ ಆ ಪರ್ಚೇಸ್ ಮಾಡೋದನ್ನು ಥ್ರೂ ಸಂಘದಿಂದ ಪರ್ಚೇಸ್ ಮಾಡೋದು, ಸಂಘಕ್ಕೆ ಚೆಕ್ ಕೊಡ್ತಕ್ಕಂಥದ್ದು, ಸಂಘದಿಂದ ಆ ರೈತರಿಗೆ ಅದನ್ನು ಕೊಡ್ತಕ್ಕಂಥದ್ದು ಶುರು ಮಾಡಿದ್ದಾರೆ. 2-3 ಕಂಪನಿಗಳು ಈಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸರ್ ಬಂದೀಗ. ಇದೊಂದು ಒಳ್ಳೆಯ ಬೆಳವಣಿಗೆ ಅಂತ. ಖಂಡಿತ ಖಂಡಿತ ಸರ್, ಒಳ್ಳೆ ಬೆಳವಣಿಗೆ. ಇದಕ್ಕೂ ಬೇಕಾದಂತಹ ಮಾಹಿತಿ ಅದೆಲ್ಲ ನೀವು ನೀಡ್ತೀರಿ, ಒದಗಿಸ್ತಾ ಇದೀವಿ ಸರ್. ಒಳ್ಳೇದು ರಾಜಣ್ಣ ಅವರೇ, ಈಗ ನಿಮ್ಮ ಮಾತನ್ನ ಬೇರೆಯವರು ಕೇಳ್ತಾ ಇರ್ತಾರೆ. ಇಷ್ಟೆಲ್ಲ ಮಾಹಿತಿ ನೀವು ಹೇಳಿದ್ದೀರಿ, ನಮಗೂ ಬೇಕು, ನಮ್ಮ ಮಕ್ಕಳಿಗೂ ಬೇಕು, ಅಥವಾ ಸ್ವತಃ ನನಗೆ ಈ ರೀತಿಯ ಒಂದು ತರಬೇತಿ ಬೇಕು ಅನ್ನೋ ಒಂದು ಮನಸ್ಸಿನ ಸಾಕಷ್ಟು ಕೇಳಿದ್ರು ಇರ್ಬೋದು. ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನ ನಿಧಾನವಾಗಿ ಕನ್ನಡದಲ್ಲಿ 3 ಸಾರಿ ಹೇಳ್ಬಿಡಿ. ಖಂಡಿತ ಸರ್. ಈ ಒಂದು ತರಬೇತಿಗೆ ಇಷ್ಟಪಡ್ತಕ್ಕಂಥ ರೈತರ ಮಕ್ಕಳಾಗ್ಬೋದು, 35 ವರ್ಷ ಒಳಗಿರ್ತಕ್ಕಂಥ ಯಾರೇ ಯುವಕರಾಗ್ಬೋದು, ಅವರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ನನ್ನ ಹೆಸರು ಜೆ ಜೆ ರಾಜಣ್ಣ ಅಂತ. ನನ್ನ ಫೋನ್ ನಂಬರು 9448788836. ಮತ್ತೊಮ್ಮೆ ಈ ನಂಬರ್ನ ಹೇಳ್ತೀನಿ, 9448788836. 9448788836. ಬಹಳ ಸಂತೋಷ ಜೆ ಜಿ ರಾಜಣ್ಣ ಅವರೇ, ಇಷ್ಟೊತ್ತು ICAR JSS ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹಮ್ಮಿಕೊಳ್ಳುವಂತಹ 2 ಪ್ರಮುಖ ಕಾರ್ಯಕ್ರಮಗಳು, ಕೌಶಲ್ಯ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಭಾರತೀಯ ಕೌಶಲ್ಯ ಅಭಿವೃದ್ಧಿ ಪರಿಷತ್ತು ಇವರ ಒಂದು ಸಹಯೋಗದಲ್ಲಿ ತಾವು ಮಾಡ್ತಿರುವಂತಹ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಿದ್ದೀರಿ. ಈ ಭಾಗದ ಕೃಷಿಕರು ಈ ರೀತಿಯ ಒಂದು ತರಬೇತಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಮಾಹಿತಿಯನ್ನ ತರಬೇತಿಯನ್ನ ಪಡ್ಕೊಂಡು ಅವರು ಸಹ ಒಂದು ಸ್ವಾವಲಂಬಿಗಳಾಗಿ ಒಂದು ಆದಾಯವನ್ನ ಗಳಿಸೋ ಒಂದು ಪ್ರಯತ್ನ ಮಾಡಬಹುದು. ಜೊತೆಗೆ ಅಲ್ಲಿಯ ಒಂದು ಕೃಷಿ ಬದುಕಿನಲ್ಲಿಯೂ ಸಹ ಬೇಕಾದಂತಹ ತಾಂತ್ರಿಕತೆಗಳು ಇತರ ಕೃಷಿಕರಿಗೂ ಸಹ ಇದರಿಂದ ಪರೋಕ್ಷವಾಗಿ ಅನುಕೂಲ ಆಗುತ್ತೆ. ಈ ರೀತಿಯ ಪ್ರಯತ್ನಗಳು ಹೆಚ್ಚಾಗಲಿ. ಎಫ್ ಪಿ ಒ ಸ್ಥಾಪನೆಯಲ್ಲೂ ಸಹ ಯುವಕರ ಪಾತ್ರ ಬಹಳ ಇದೆ, ಯುವ ಜನತೆಯನ್ನ ಒಂದು ಸೆಳಿತಾ ಇದೆ ಆ ಒಂದು ಕಾರ್ಯಕ್ರಮಗಳು. ನಿಮ್ಮಿಂದನೂ ಈ ರೀತಿಯ ಪ್ರಯತ್ನಗಳು ಇನ್ನೂ ಹೆಚ್ಚಾಗಲಿ, ಇದರ ಯಶಸ್ಸು ಇನ್ನಷ್ಟು ಲಭಿಸಲಿ ಅಂತ ನಾವು ಆಶಿಸ್ತಾ ಮಾತುಕತೆಯನ್ನು ಮುಗಿಸೋಣ. ನಮಸ್ಕಾರ. ಖಂಡಿತ ಸರ್. ಈ ಒಂದು ಕಾರ್ಯಕ್ರಮ ನಿಮ್ಮ ಮುಖಾಂತರ ರೈತ ಬಂಧರು ತಿಳಿಸ್ಲಿಕ್ಕೆ ಅವಕಾಶ ಕೊಟ್ಟಂತ ತಮಗೆ ಸಹ ಧನ್ಯವಾದಗಳು ಸರ್. ಗ್ರಾಮೀಣ ಯುವ ಜನತೆಗೆ ಕೌಶಲ್ಯಾಭಿವೃದ್ಧಿ ಯೋಜನೆಗಳನ್ನು ಕುರಿತು ಸುತ್ತೂರಿನ ICAR JSS ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನಿಯಾಗಿರುವ ಜೆ ಜಿ ರಾಜಣ್ಣ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ ಸುಬ್ರಹ್ಮಣ್ಯ. ನಮ್ಮ ನಾಳಿನ ಕಾರ್ಯಕ್ರಮದಲ್ಲಿ ಹಿಪ್ಪು ನೇರಳೆ ಬೆಳೆಯಲ್ಲಿ ಬೇರು ಕೊಳೆ ರೋಗದ ಸಮಗ್ರ ನಿರ್ವಹಣೆಯನ್ನು ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ಸಸ್ಯರೋಗಶಾಸ್ತ್ರಜ್ಞರಾಗಿರುವ ಡಾ ಜಿಎಸ್ ಅರುಣ್ಕುಮಾರ್ ಅವರೊಂದಿಗೆ ಸಂದರ್ಶನವಿದೆ.